ಹುಟ್ಟಿದ್ರಿಂದಲೂ ನಮ್ ತಂದೆಯರೆಲ್ಲ ಮಾಡ್ಕೊಂಡ್ ಬಂದ್ರು, ರಾಗಿ, ಜೋಳ, ಶೇಂಗಾ, ತರಕಾರಿ ಎಲ್ಲ ಬೆಳೀತಾ ಇದ್ವಿ, ಎಲ್ಲ ಮಾರ್ಕೆಟ್ ತಗೊಂಡೋಗ್ತಾ ಇದ್ವಿ. ಅವನ್ನ ನೋಡಿ ನೋಡಿ ಕಲ್ತಿದ್ವಿ. ಸ್ವಲ್ಪ ಅಕ್ಷರಸ್ಥರು ಅನ್ನ ಅಲ್ಲ, ಸ್ವಲ್ಪ ಓದಿದ್ವಿ. ನಮ್ಮ ಮನೆ ಯಜಮಾನರ ಮನೆಯಲ್ಲೂ ರೈತರೇ ನಾವು, ಅವಾಗಿಂದಲೂ ರೈತರು ಕೆಲಸ ಮಾಡ್ಕೊಂಡೇ ಬಂದಿದೀವಿ. ರಾಗಿ, ಜೋಳ, ಅಡಿಕೆ ತೋಟ ಇದೆ, ಸ್ವಲ್ಪ ತೆಂಗಿನ ತೋಟ ಇದೆ, ಶೇಂಗಾ ಎಲ್ಲ ಬೆಳಿತೀವಿ. ಈಗೀಗ ಬೆಳೆ ಹೋದ ವರ್ಷ ಮಳೆ ಇಲ್ದಂಗಾಗಿ ಅಡಿಕೆ ತೋಟ, ತೆಂಗಿನ ತೋಟ, ಬೋರ್ಗಳೆಲ್ಲ ನಿಂತ್ಬಿಟ್ಟು ಸ್ವಲ್ಪ ತೊಂದರೆ ಆಯ್ತು. ಶೇಂಗಾ ಬೆಳೆಯಕ್ಕೆಲ್ಲ ಅಂದಿ ಕಾಟ ನಮಗೆ. ಹಂಗಾಗಿ ಬಿಸ್ನೆಸ್ ಮಾಡ್ಬೇಕು ಅಂತ ಸಂಘಗಳಿಗೆಲ್ಲ ಸೇರ್ಕೊಂಡು ಈಗ 10 ವರ್ಷದಿಂದ ವರ್ಕ್ ಮಾಡ್ತಾ ಇದ್ವಿ, ಸದಸ್ಯರಾಗಿದ್ವಿ. ಏನಾದ್ರು ಒಂದು ಸ್ವಾವಲಂಬಿ ಆಗಿ ನಾನು ಕೆಲಸ ಮಾಡಬೇಕು ಅಂತ ಅನಿಸ್ತು ನನಗೆ. ಹಾಗಾಗಿ ತರಬೇತಿ ಎಲ್ಲ ತಗೊಂಡ್ವಿ ಧರ್ಮಸ್ಥಳ ಸಂಘದಿಂದ, ಶ್ರೀಶಕ್ತಿ ಸಂಘದಿಂದ ನೋಡಿ ನಾವು ಕಲ್ತ್ಕೊಂಡು ಮಾಡಬೇಕು ಅಂತ ನನಗೆ ಆಸೆ ಆಯ್ತು. ಅಪ್ಪ ಅಮ್ಮರೆಲ್ಲ ಏನೇನು ಕೃಷಿ ಬದುಕು ಕಲ್ಸಿಕೊಟ್ಟಿದ್ರು? ಬೇಸೆ ಒಡೆಯೋದು, ಎಡೆಕುಂಟೆ ಒಡೆಯೋದು, ಬಿತ್ತದು ಎಲ್ಲ ಕಲ್ಸಿದ್ರಿಂದ ಗಂಡನ ಮನೆಯಲ್ಲೂ ಅದೇ ಕೆಲಸ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. ವಿದ್ಯಾಭ್ಯಾಸ ಮಾಡಲಿಲ್ಲ? ಓದಿದ್ವಿ, ಸ್ವಲ್ಪ ಓದಿದ್ವಿ, ಓದಿದ್ವಿ. ಹಾಗಾಗಿ ನಮ್ಗೆ ಸ್ವಲ್ಪ ಪರವಾಗಿಲ್ಲ, ಕಲ್ತ್ಕೊಂಡ್ವಿ. ಕಲ್ತ್ಕೊಂಡಿದ್ರೆ ನಮ್ಮ ಮನೆಯವರು ಓದಿಲ್ಲ, ಅಕ್ಷರಸ್ಥರಲ್ಲ. ಹಾಗಾಗಿ ಎಲ್ಲಾ ಕುಟುಂಬದ ಜವಾಬ್ದಾರಿ ನಂದೇ, ನಾನೇ ಮಾಡ್ಬೇಕು, ಮಕ್ಕಳೆಲ್ಲ ಓದಿಸ್ಬೇಕು. ಹಾಗಾಗಿ ಏನಾದ್ರು ಒಂದು ಸ್ವಾವಲಂಬಿ ಬದುಕಬೇಕು ಅಂತ ನಾನು ಅನಿಸ್ತು. ಇಲ್ಲಿ ಗಂಡನ ಮನೆಗೆ ಜಮೀನು ಎಷ್ಟೆಕರೆ ಇದೆ? 2 ಎಕರೆ ಇದೆ ಸರ್. 2 ಎಕರೆ ಇದೆ. ಏನೇನ್ ಬೆಳೆಗಳು ಬೆಳೀತಾ ಇದ್ರ? ಶೇಂಗಾ, ರಾಗಿ, ಮೆಕ್ಕೆಜೋಳ. ಮೆಕ್ಕೆಜೋಳ ಈಗ ಶೇಂಗಾ ಮೆಕ್ಕೆಜೋಳಕ್ಕೆಲ್ಲ ಅಂದಿ ಕಾಟ ಜಾಸ್ತಿ ಅಂತ ಬರೀ ರಾಗಿ ಬೆಳೀತಾ ಇದೀವಿ. ಈ ಅಡಿಕೆ ತೆಂಗು ಇದೆ ಅಂದ್ರೆ ಅದೆಷ್ಟು ಎಕರೆಯಲ್ಲಿದೆ? 1 ಎಕರೆಗಿದೆ. 1 ಎಕರೆ. ನಿಮ್ ಜಮೀನು ಎಷ್ಟೆಕರೆ ಇದೆ ಒಟ್ಟಲ್ಲಿ? 2 ಎಕರೆ ಇದೆ, ಅದ್ರಲ್ಲಿ 1 ಎಕರೆ ಅಡಿಕೆ ತೋಟ ಇದೆ, 40 ತೆಂಗಿಡ ಇದೆ. 40 ತೆಂಗಿಡ. ಅಡಿಕೆ ತೋಟ ಎಲ್ಲ ಅಲ್ಲಿ ಫಸಲಿ ಬಂದಿದೆಯಾ? ಫಸಲಿ ಬಂದಿಲ್ಲ ಸರ್. ಇನ್ನ ಎಷ್ಟು ವರ್ಷ ಆಯ್ತಾ? 5 ವರ್ಷ ಆಯ್ತಾ. 5 ವರ್ಷ ಆಯ್ತು. ಮತ್ತೆ ತೆಂಗು ಸುತ್ತ ಬದಿಗೆ ಹಾಕಿದ್ರ? ಇಲ್ಲ ಸರ್, ಒಳಗಡೆ ಇದೆ. ಒಳಗಡೆ ಇದೆ. ತೆಂಗಿನ ಮಧ್ಯದಲ್ಲಿ ಅಡಿಕೆ ಹಾಕಿದ್ರ? ಹಾಕಿದೀವಿ. ಹಾಕಿದ್ರ? ಯಾಕೆ ಅಡಿಕೆ ತೆಂಗು ಬೆಳಿಬೇಕು ಅಂತ ಆಸಕ್ತಿ ಬಂತು? ತೆಂಗು ಅಡಿಕೆ ಅವಾಗ್ಲೇ ಹಾಕಿದ್ರು ಸರ್ ನಮ್ಮ ಮನೆಯವರು, ಅವಾಗ್ಲೇ ತೋಟ ಇತ್ತು, ನಾವೇನ್ ಮಾಡಿರ್ಲಿಲ್ಲ. ಈಗ ಅಡಿಕೆ ತೋಟ ನಾವು ಬಂದ್ ಮಾಡಿರೋದು, ನಾನು ಮದ್ವೆ ಹಾಕಿರೋದು, ಮಕ್ಕಳ ಎಜುಕೇಶನ್ ಗೋಸ್ಕರ ತೋಟ ಮಾಡ್ಬೇಕು ಅಂತ ಮಾಡಿದ್ವಿ. ಈಗೆಲ್ಲ ಬೆಳೆ ಬೆಳೆಯಕ್ಕೆಲ್ಲ ಅಂದಿ ಕಾಟಲ್ವಾ, ಹಾಗಾಗಿ ತೋಟ ಮಾಡ್ಕೊಂಡಿವಿ. ಅಂದ್ರೆ ನಾವು ಈ ಸಣ್ಣ ಸಣ್ಣ ಬೆಳೆಗಳು, ಮೆಕ್ಕೆಜೋಳ, ರಾಗಿ ಇಂತ ಬೆಳೆಗಳಿಗಿನ್ನ ಈ ತೋಟಗಾರಿಕೆ ಬೆಳೆಗಳು, ಅಡಿಕೆ, ತೆಂಗು ಇಂತವಾದ್ರೆ ಖರ್ಚುನು ಕಡಿಮೆ ಆಗುತ್ತೆ, ಲಾಭನೂ ಜಾಸ್ತಿ. ಅದಕ್ಕೇನು ಜಾಸ್ತಿ ಕಾಟ ಇರೋದಿಲ್ಲ. ಹೌದು, ಈ ನವಿಲಿಂಗ್ ಕಾಟ, ಅಂದಿ ಕಾಟ ಏನು ಇರಲ್ಲ ಅಂತ ತೆಂಗು ಅಡಿಕೆ ಹಾಕಕ್ಕೆ ಇಷ್ಟಪಡ್ತಾರೆ. ಇಷ್ಟಪಡ್ತಾರೆ. ಮತ್ತೆ ಇನ್ನೊಂದ್ ಎಕರೆಗೂ ಈ ತೆಂಗು ಅಡಿಕೆ ಹಾಕ್ಬೇಕಂತ ಏನ್ ಆಸಕ್ತಿ ಬರಲಿಲ್ಲ? ಅದ್ರಲ್ಲಿ ಬೆಳೆ ಬೆಳಿತೀವಿ ಸರ್. ಬೆಳೆ ಬೆಳಿತೀರಾ? ರಾಗಿ ಬೆಳಿತೀವಿ. ಜೀವನಕ್ಕೆ 2 ಹಸುಗಳಿದಾವೆ ನಮ್ಮವು. ನಮ್ಮ ಮನೆಯವರು ಟ್ರ್ಯಾಕ್ಟರ್ ಹೊಡಿತಾರೆ, ಹಸುಗಳಿಗೋಸ್ಕರ ಮೇವು ಬೇಕಲ್ಲ, ಅದ್ ಮೇವು ಬೆಳ್ಕೊಳಕೋಸ್ಕರ 1 ಎಕರೆ ಇಟ್ಕೊಂಡಿದೀವಿ. ಈ ಕೃಷಿ ಜೊತೆಗೆ ಹೈನುಗಾರಿಕೆ ಮಾಡ್ತಾ ಇದೀವಿ ಸರ್. ಅಲ್ಲಿ ಎಷ್ಟು ವರ್ಷದಿಂದ ಹಸು ಸಾಕಾಣಿಕೆ ಮಾಡ್ತಾ ಇದ್ರ? 10 ವರ್ಷದಿಂದ. 10 ವರ್ಷದಿಂದ ಮಾಡ್ತಾ ಇದ್ರೆ ಎಷ್ಟಿದಾವ ಹಸು? 4 ಹಸುಗಳಿದ್ವು ಸರ್, ಈಗೆಲ್ಲ ಕೊಟ್ಟು 2 ಇಟ್ಕೊಂಡಿದೀವಿ. ಇದು ಒಂದ್ ಸ್ವಲ್ಪ ಬಿಸ್ನೆಸ್ ಎಲ್ಲ ನಮಗೆ ಚೆನ್ನಾಗಿ ಹಿಡಿತು ಅಂದ್ರೆ ಅದನ್ನ ಬಿಟ್ಟು ಇದನ್ನ ಮಾಡ್ತೀವಿ. ಈಗ 4 ಹಸುಗಳಿದಾವೆ. ಎಚ್ಎಫ್ ಜೆರ್ಸಿ ನಮ್ ನಾಟಿ ಹಸುಗಳ? ನಾಟಿ 2 ಇದಾವೆ, ಜೆರ್ಸಿ 1 ಇದೆ. ಒಂದು ನಾಟಿ ಸಿಂಧಿ ತರ 4 ಇದಾವೆ. ಎಷ್ಟು ಲೀಟರ್ ಹಾಲು ಸಿಗುತ್ತೆ ಪ್ರತಿ ದಿವಸ? 15 ಲೀಟರ್ ಹಾಕ್ತೀವಿ. 15 ಲೀಟರ್ ಹಾಕ್ತೀವಿ. ಡೈರಿಗೆ ಹಾಕ್ತಾರೆ? ಡೈರಿ ನಿಮ್ಮೂರಲ್ಲಿ ಇದೆಯಾ? ಪಕ್ತೂರಲ್ಲಿ. ಪಕ್ತೂರಿಗೆ ಹೋಗ್ಬೇಕು. ಸಿಂಗೇನಹಳ್ಳಿ ಅಂತ ಪಕ್ತೂರಲ್ಲಿದೆ. ಪಕ್ತೂರಲ್ಲಿ ಆಯ್ತು. ಈಗೆಲ್ಲ ಏನ್ ರೇಟ್ ಕೊಡ್ತಾರ? 1 ಲೀಟರ್ಗೆ 34 ರೂಪಾಯಿ ಕೊಡ್ತಾರೆ. 34 ರೂಪಾಯಿ. ಮತ್ತೆ ಸಹಾಯಧನ 5 ರೂಪಾಯಿ ಸಿಗುತ್ತೆ? ಸಹಾಯಧನ 5 ರೂಪಾಯಿ ಸಿಗುತ್ತೆ. ಪ್ರತಿ ದಿವಸ ಏನೇನ್ ಕೆಲಸ ಇರುತ್ತೆ ಅದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡಿದ್ರೆ ಚೆನ್ನಾಗಿ ಹಾಲಿನ ಇಳುವರಿ ಬರುತ್ತೆ? ಹಸು ಸಾಕಾಣಿಕೆ ಮಾಡ್ಬೇಕಂದ್ರೆ ಏನೇನ್ ಮಾಡ್ತಾರೆ ಕೆಲಸ? ಬೆಳಿಗ್ಗೆ ನಾವು 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಹಸುಗಳೆಲ್ಲ ಮೈ ತೊಳೆದು ನಮ್ಮ ಮನೆಯವರೆಲ್ಲ ತೊಳಿತಾರೆ. ನಾವು ಹಾಲು ಕರಿತೀವಿ, ನಮ್ಮ ಮಿಷಿನ್ ಇಲ್ಲ, ನಾವು ಕೈಯಲ್ಲ ಕರಿತೀವಿ. ಅವಕ್ಕೆಲ್ಲ ತಿಂಡಿ ಇಟ್ಟು ಮೇವು ಎಲ್ಲ ತಂದು 10 ಗಂಟೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ನಾವು ರೊಟ್ಟಿ ಮಾಡಕ್ಕೆ ನಮ್ಮ ಮನೆಯವರು ಟ್ಯಾಕ್ಟರ್ ಹೊಡಕ್ ಹೋಗ್ತಾರೆ, ನಾವು ಹೆಣ್ಮಕ್ಳೆಲ್ಲ ಸೇರಿ ರೊಟ್ಟಿ ಮಾಡ್ತೀವಿ. ಈಗ ಹಸುಗಳೆಲ್ಲ ಈಗ 8, 10 ಲೀಟರ್, 12 ಲೀಟರ್ ಕೊಡಂತ ತಳಿಗಳಿದಾವೆ, ನಿಮ್ಮ ಹಸುಗಳೆಲ್ಲ ಎಷ್ಟು ಲೀಟರ್ ಹಾಲು ಸಿಗುತ್ತೆ? ನಮ್ದು ಒಂದು 8-8 ಲೀಟರ್ ಕೊಡ್ತವೆ, 2, 1, 5 ಲೀಟರ್ ಕೊಡ್ತವೆ. 2 ಗಬ್ಬ ಇದಾವೆ, 2 ಹಾಲು ಕರಿತವೆ. ಮತ್ತೆ ಈ ಹಸು ಸಾಕಾಣಿಕೆ ಮಾಡೋದ್ರಿಂದ ಹಾಲು ಸಿಗುತ್ತೆ, ಮತ್ತೆ ಸಗಣಿ ಸಿಗುತ್ತೆ, ಜಮೀನಿಗೆ ಗೊಬ್ಬರ ಸರ್. ಈಗ 10,000 ರೂಪಾಯಿ ಒಂದು ಲೋಡ್ ಗೊಬ್ಬರ. ಹೌದು ಸರ್. ಗೊಬ್ಬರ ಎಲ್ಲ ಮಾರಾಟ ಮಾಡಿದ್ರೆ ನಿಮ್ ಜಮೀನಿಗೆ ಉಪಯೋಗ? ಆಗುವಷ್ಟು ಇಟ್ಕೊಂತೀವಿ, ನಾವು ಮಾಡ್ತೀವಿ. ಜಾಸ್ತಿ ಜಮೀನ್ ಇಲ್ವಲ್ಲ, ಹಂಗಾಗಿ ಆಗೋಷ್ಟು ಇಟ್ಕೊಂತೀವಿ, ಹುಡುಕಿ ಕೊಡ್ತೀವಿ. 10,000 ರೂಪಾಯಿ ಲೋಡ್ ಸರ್. ಹುಲ್ಗೆಲ್ಲ ನಿಮ್ ಜಮೀನಲ್ಲಿ ಬೆಳ್ಕೊಂತೀರ ಹೊರಗಡೆ? ನಾವೇ ಬೆಳ್ಕಂತೀವಿ, ತೋಟದಲ್ಲಿ ಹಸಿಮೆ ಬೆಳ್ಕಂತೀವಿ, ಇನ್ನು ರಾಗಿ ಊಟಕ್ಕೆ ಬೆಳ್ಕಂತೀವಿ, ಹುಲ್ಲು ಹಸುಗಳಿಗೆ ಆಗುತ್ತೆ. ಅಷ್ಟೇ ಸಾಕಾಗುತ್ತೆ? ಹೊರಗಡೆ ಕೊಂಡ್ಕೊಂತೀರಾ ಹುಲ್ಲ? ಇಲ್ಲ, ಕೊಂಡ್ಕೊಳಲ್ಲ, ಆಗುತ್ತೆ ಆಗುತ್ತೆ. ಆಮೇಲೆ ಬೇರೆಯವರು ನಾವು ಗುತ್ತಿಗೆ ತಗೊಂಡಿದೀವಿ 4 ಎಕರೆ, ಅದಕ್ಕೆ ರಾಗಿ ಬೆಳ್ಕಂತೀವಿ. ಅದಕ್ಕೆ ರಾಗಿ ಬೆಳಿತೀರ? ಮತ್ತೆ ರಾಗಿ ಇದೆಲ್ಲ ಇದನ್ನು ಲಾಭದಾಯಕ ಬೆಳೆನಾ? ರಾಗಿ ಎಲ್ಲ ಲಾಭದಾಯಕ, ರಾಗಿಗೆ ಏನು ಖರ್ಚು ಜಾಸ್ತಿ ಬರಲ್ಲ, ಅದು ಈಗೆಲ್ಲ ಮೊಪೆಡ್ಗೆಲ್ಲ ಫಿಕ್ಸ್ ರೇಟ್ ಮಾಡಿದಾರ, ಅದರಿಂದ ರಾಗಿಯಿಂದ ಏನು ತೊಂದರೆ ಇಲ್ಲ. ಮೇವು ಸ್ಕುಳಿ ಬರುತ್ತೆ ಮನುಷ್ಯರಿಗೆ, ಜನಕ್ಕೆ, ನಮಗೆ ಊಟಕ್ಕೂ ಆಗುತ್ತೆ. ಎಷ್ಟು ಇಳುವರಿ ಬರುತ್ತೆ ಎಕರೆಗೆ ರಾಗಿ? ಎಕರೆಗೆ 15 ಚೀಲ ತೆಗಿಬಹುದು. 15 ಚೀಲ. ನೀವು ಎಲ್ಲ ಸರ್ಕಾರದ ಕೊಂಡ್ಕೊಂತಾರಲ್ಲ ಅಲ್ಲೇ ಕೊಡ್ತಾರೆ? ನೀವು ಓಪನ್ ಮಾರ್ಕೆಟ್ ಅಲ್ಲೇ ಮಾರಾಟ ಮಾಡ್ತೀರಾ? ನಾವು ಮಪಡ್ಡಿ ಬಿಡ್ತೀವಿ. ಮಪ್ಪಡ್ಡಿಗೆ ಬಿಡ್ತಾರೆ? ಅಲ್ಲಿ ಏನ್ ರೇಟ್ ಕೊಡ್ತಾರೆ? 4,300 ರೂಪಾಯಿ. 4,300. ಇಷ್ಟು ಸಿಕ್ಕರೆ ಒಳ್ಳೆ ರೇಟ್ ಅಂತೀರಾ? 4,000 ಸಿಕ್ಕಿರು ಸಾಕು ಸರ್. ಮುಂಚೆಲ್ಲ 1,800 1,500 ರೂಪಾಯಿಗೆಲ್ಲ ಬಂದು ಅಮಾಲ್ಗಳು ಮನೆ ತಗ ತುಂಬಿಕೊಂಡು ಹೋಗರು, ಅವ ಬಹಳ ಲಾಸ್ ಆಗ್ತಿತ್ತು. ಈ ಮಪ್ಪಡ್ಡಿ ಬಿಡೋದ್ರಿಂದಲೇ ಅನುಕೂಲ, ಈ ರೇಟ್ ಸಿಕ್ಕಿರು ಸಾಕು ನಮಗೆ. ಈ ಖರೀದಿ ಕೇಂದ್ರ ಸರ್ಕಾರದ ಓಪನ್ ಮಾಡೋದ್ರಿಂದ ಅನುಕೂಲ ಆಗಿದೆ. ಅನುಕೂಲ ಆಗಿದೆ. ಈಗೇನ್ ಬೆಳೆದರಿಗೆ ನಮಗೇನು ತಿನ್ನಕ್ ಸಿಗಲ್ಲ, ಈಗ ಅಮಲ್ರಗಳು ಇರ್ತಾರಲ್ಲ ಅವರಿಗೆ ತಿನ್ನಕ್ ಸಿಗೋದು. ಹಂಗಾಗಿ ಮೊಪೆಡ್ಡಿ ಬಿಡೋದ್ರಿಂದ ಒಳ್ಳೇದು. ಅಡಿಕೆ ಫಸಲಿ ಬಂದಿಲ್ವಾ? ಇಲ್ಲ ಸರ್, ಬಂದಿಲ್ಲ. ಅಡಿಕೆ ಒಳಗಡೆ ಅಂದ್ರೆ ಅಂದ್ರ ಬೆಳೆಗಳು ಬೆಳಿತಿಲ್ಲ, ತರಕಾರಿ ಬೆಳೆಗಳು ಬೆಳೆಯಕ್ಕೆ ಸರ್ ಈಗ ನಾವು ಬಿಸ್ನೆಸ್ ಮಾಡ್ಕೊಂಡಿದೀನ, ಅವಾಗೆಲ್ಲ ನಾವು ಇದನ್ನ ತರಕಾರಿ ಎಲ್ಲ ಬೆಳ್ಕಂತಾ ಇದ್ವಿ, ಈಗ ಮಾಡ್ತಾ ಇಲ್ಲ ಸರ್, ಬಿಟ್ಟಿದೀವಿ. ಈಗ ಇದನ್ನೆಲ್ಲ ಮಾಡ್ಕೊಂಡು ಹೈನುಗಾರಿಕೆ ಮಾಡಿದೀವಿ, ರೊಟ್ಟಿ ಇದೆಲ್ಲ ತಯಾರು ಮಾಡೋದ್ರಿಂದ ನಿಮ್ಗೆ ಸಮಯ ಸಿಗಲ್ಲ. ಹೊರಗಿದ್ರೆ ನಾವು ಮನೆಯವರಿಬ್ಬರೇ ಇರೋದು, ಹಂಗಾಗಿ ತರಕಾರಿ ಎಲ್ಲ ಬೆಳೆದ್ ಬಿಟ್ಟಿದೀವಿ. ರಾಗಿ ಜೋಳ ಎಲ್ಲ ಬೆಳ್ಕಂತೀವಿ, ಶೇಂಗಾ ಬೆಳ್ಕಂತೀವಿ. ರಾಗಿ ಜೋಳ ಎಲ್ಲ ಮನೆಗೆನ ಹೆಚ್ಚಾದ್ರೂ ಮಾರಾಟ ಮಾಡ್ತೀರಾ? ಮನೆಗೆ ಅಷ್ಟೇ ಬೆಳ್ಕಂತೀವಿ, ರಾಗಿ ಮಾರ್ತೀವಿ. ರಾಗಿ ಮಾರ್ತಾರೆ? ಈ ವರ್ಷ ಒಂದು 30 ಕ್ವಿಂಟಲ್ ಮಪಡ್ಡಿ ಬಿಟ್ಟಿದ್ವಿ. ಆಗಿತ್ತು. ತೆಂಗೆಲ್ಲ ಫಸಲು ಬರ್ತಾ ಇದೆಯಾ? ತೆಂಗು ಫಸಲು ಇದೆ, ಈಗ 2 ವರ್ಷದಿಂದ ಮಳೆ ಇಲ್ಲ ಸರ್, ಹಂಗಾಗಿ ಫಸಲು ಇಲ್ಲ. ಈಗ ರೇಟ್ ಜಾಸ್ತಿ ಇದೆ, ಫಸಲಿಲ್ಲ. ಹಾಗಾಯ್ತು. ಅದಕ್ಕೇನಾದ್ರೂ ಸ್ವಲ್ಪ ಚೆನ್ನಾಗಿ ಇಳುವರಿ ಬರಂಗೆ ಗೊಬ್ಬರ ನೀರು ಅದ್ ಕೊಡದಂತ ವ್ಯವಸ್ಥೆ? ಗೊಬ್ಬರ ನಮ್ದೇ ಬೇಕಾದಷ್ಟು ಆಗುತ್ತೆ, ನೀರಿನ ತೊಂದ್ರೆ ನಮಗೆ. ಬೋರ್ ಹಾಕ್ಸಿಲ್ವ? ಬೋರ್ ಇದೆ, ಹೋದಷ್ಟೆಲ್ಲ ನಿಂತೋಗ್ಬಿಡ್ತು. ಈ ವರ್ಷ ಮಳೆನು ಅಷ್ಟೇನಿಲ್ಲ, ಹಾಗಾಗಿ ತೋಟ ನಂಬಿಕೆ ಅಂದ್ರೆ ಜೀವನ ಮಾಡೋದೇ ಕಷ್ಟ ಆಗಿದೆ ನಮಗೆ. ಆಮೇಲೆ ನಮ್ದು ಚಿತ್ರದುರ್ಗ ಬಾರ್ಡ್ ಊರು ನಮ್ದು, ಅಲ್ಲಿ ಏನು ಫೆಸಿಲಿಟಿನೇ ಇಲ್ಲ, ಗೌರ್ಮೆಂಟ್ ಬಸ್ ಇಲ್ಲ, ಟವರ್ ಇಲ್ಲ, ಹಾಗಾಗಿ ಬಾರ ಪ್ರಾಬ್ಲಮೇ ನಮಗೆ. ತರಕಾರಿ ಬೆಳೆಕ ಏನ್ ಬೆಳೆಕಾದ್ರು ಏನ್ ಮಾಡಕ್ಕಾದ್ರೂ ಕಷ್ಟನೇ. ಈಗ 6 ತಿಂಗಳಿಂದ ನಾವು ಬಿಸ್ನೆಸ್ ಮಾಡ್ತಾ ಇದೀವಿ, ಅದ್ ಪರವಾಗಿಲ್ಲ, ಆಗ್ತಾ ಇದೆ. ಆದ್ರೂ ಫೋನ್ಗಳು ವರ್ಕ್ ಇದ್ರೆ ನಮ್ ಬಿಸ್ನೆಸ್, ಅದರಿಂದ ಟವರ್ ಇಂದ ಪ್ರಾಬ್ಲಮ್. ಅಂದ್ರೆ ಮಹಿಳೆಯರು ಬಹಳ ಜನ ಇದಾರೆ ಹೊರಗಡೆ ಕೂಲಿ ಹೋಗ್ದಂತರು. ನಾವೆಲ್ಲ ಮಾಡಿದೀವಿ ಅಂದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ಇದಕ್ಕೆ ಮಾಡಿದೀವಿ ನಾವು. ಮುಂಚೆಲ್ಲ ಈಗ ಸಂಘದ ಸೇರ್ಕೆಂದ ಮೇಲೆ ಹೊರಗೆಲ್ಲ ಹೋಗೋದು, ನಾವೆಲ್ಲೂ ಹೋಗೋದಾರಲ್ಲ, ನಾವು ಮನೆಗೆ ಇದ್ದರೆ. ಸಂಘಕ್ಕೆ ಸೇರ್ಕೆಂದ ಮೇಲೆ ಎಲ್ಲ ಹೊರಗೆ ಹೋಗೋದು. ನಮ್ಮ ಸಂಘದಲ್ಲಿ ಗೊತ್ತಿಲ್ದಾರ ಬಹಳ ಜನ ಇದಾರೆ, ಈಗೆಲ್ಲ ಬ್ಯಾಂಕಿಗೆ ಹೋಗೋದು ಬರೋದು ಎಲ್ಲ ಮಾಡ್ತಾರೆ. ಅಲ್ಲ, ಮಹಿಳಾ ಸಂಘ ಓಪನ್ ಮಾಡಿ ಎಷ್ಟು ವರ್ಷ ಆಯ್ತು? 15 ವರ್ಷ ಆಯ್ತು. ಈ ಸ್ತ್ರೀಶಕ್ತಿ ಸಂಘ ಓಪನ್ ಮಾಡಿ 4 ವರ್ಷ ಆಯ್ತು. 4 ವರ್ಷ. ಈ ಸ್ತ್ರೀಶಕ್ತಿ ಸಂಘ ಓಪನ್ ಮಾಡೋದ್ರಿಂದ ಏನ್ ಅನುಕೂಲ ಆಗುತ್ತೆ ಮಹಿಳೆಯರಿಗೆ ಅಂತ? ಮಹಿಳೆಯರಿಗೆ ಸ್ತ್ರೀಶಕ್ತಿಯಿಂದ ಬಹಳ ಅನುಕೂಲ ಆಗುತ್ತೆ. ಈಗ ಹೊರಗೆಲ್ಲ ನಮಗೆ ಲೋನ್ ಕೊಡೋದಾಗ್ಲಿ, ಯಾರಾದ್ರೂ ಏನಾದ್ರು ಶೂರಿಟಿ ಕೊಡಬೇಕು, ಕರ್ಕೊಂಡು ಹೋಗ್ಬೇಕು, ಅದೆಲ್ಲ ಆಗ್ತಿತ್ತು. ಈಗ ಏನಿಲ್ಲ, ಗುಂಪು 10 ಜನ ಗುಂಪು ಮಾಡಿದ್ರೆ ನಮಗೆ ಗುಂಪಿನ ಮೇಲೆ ಏನು ಕೇಳಲ್ಲ, ಡಾಕ್ಯುಮೆಂಟ್ಸ್ ನಮ್ಮ ಗುಂಪಿನ ಮೇಲೆ ಕೊಟ್ಬಿಡ್ತಾರೆ ಸಾಲನ. ಬ್ಯಾಂಕಿಂದ ಚೆನ್ನಾಗೆಲ್ಲ ರೆಸ್ಪಾನ್ಸ್ ಮಾಡ್ತಾರೆ, ಲೋನ್ ಕೊಡ್ತಾರೆ. ಪ್ರತಿ ವಾರ ಎಷ್ಟು ಉಳಿತಾಯ ಮಾಡ್ತಾರೆ? 20 ರೂಪಾಯಿ ಮಾಡ್ತೀವಿ. 20 ರೂಪಾಯಿ. ಎಷ್ಟು ಜನ ಇದ್ರೆ ನಿಮ್ ಸಂಘದಲ್ಲಿ? 10 ಜನ ಇದೀವಿ. 10 ಜನ ಇದ್ರೆ ಎಲ್ಲ ಕಟ್ಟೋದು, ತಗೊಳ್ಳೋದು, ಮರುಪಾವತಿ ಮಾಡೋದು ಎಲ್ಲ ಚೆನ್ನಾಗಿ ಮಾಡ್ತೀರಾ? 15 ವರ್ಷ ಧರ್ಮಸ್ಥಳ ಸಂಘ ಮಾಡಿ ಈಗ 8,000 ಚಿಲ್ಲರೆ ಆಗಿದಾವೆ. 22 ರೂಪಾಯಿ ಕಟ್ಕೊಂಡ್ ಬಂದಿರೋದು, ಒಬ್ಬೊಬ್ರು 8,000 ರೂಪಾಯಿ ಉಳಿತಾಯ ಆಗಿದೆ. ಈ ಸ್ತ್ರೀಶಕ್ತಿ ಸಂಘದಲ್ಲಿ ನಾವು ಜಾಸ್ತಿ ಮರುಪಾವತಿ ಮಾಡ್ಕೊಂಡ್ ಬಂದಿವಿ, ಹಂಗಾಗಿ 1 ಲಕ್ಷದ ಮೇಲೆ ದಾಟಿದೆ ಅದು. ಮಹಿಳಾ ಸಂಘದಲ್ಲಿ ಸೇರ್ಕೊಂಡಾಗ ಮಹಿಳೆಯರಲ್ಲಿ ಏನೇನ್ ಚರ್ಚೆ ಮಾಡ್ತೀರಾ? ಅದೇ ಬಿಸ್ನೆಸ್ ಮಾಡೋದ್ ಹೆಂಗೆ, ಏನ್ ಮಾಡೋದು ಎಲ್ಲ ನಾವು ಕೂಡ್ಕೊಂಡು ಎಲ್ಲ ಮಾಡ್ತೀವಿ. ಇಂಥದ್ ಮಾಡೋಣ, ಇಂಥದ್ ಬಿಡೋಣ ಅಂತ ಎಲ್ಲ ಮಾತಾಡ್ತೀವಿ. ತರಬೇತಿಗಳಿಗೆಲ್ಲ ಹೋಗ್ತೀವಿ, ಮೀಟಿಂಗ್ ಎಲ್ಲ ಹೋಗ್ತೀವಿ. ಸರ್ಗಳೆಲ್ಲ ಚೆನ್ನಾಗಿ ಮಾಹಿತಿ ಕೊಡ್ತಾರೆ ನಮಗೆ, ಅದ್ರ ಪ್ರಕಾರನೇ ನಾವೆಲ್ಲ ಮಾಡ್ತೀವಿ. ತರಬೇತಿ ಅಂದ್ರೆ ಏನೇನ್ ತರಬೇತಿ ಹೋಗಿದ್ರೆ? ಕೃಷಿ ಬಗ್ಗೆ ಕೊಡ್ತಾರೆ, ಮತ್ತೆ ಹೊರಗೆಲ್ಲ ಕರ್ಕೊಂಡೋಗಿ ಜೇನಿಂದು, ರೊಟ್ಟಿದು, ಬಿಸ್ನೆಸ್ ಮಾಡೋದು, ಆಮೇಲೆ ಅಲ್ಲಿ ಅಡಿಕೆದು ಎಲ್ಲ ಎಲ್ಲ ಕರ್ಕೊಂಡು ಹೋಗಿದ್ರು, ಅಲ್ಲಿ ಎಲ್ಲ ತೋರಿಸ್ಕೊಂಡ್ ಎಲ್ಲ ತರಬೇತಿ ಕೊಡ್ಸ್ಕೊಂಡ್ ತೋರಿಸ್ಕೊಂಡ್ ಬಂದಿದ್ರೆ. ಅಂದ್ರೆ ಬೇರೆ ಬೇರೆ ಊರುಗಳಲ್ಲಿ ಮಹಿಳಾ ಸಂಘಗಳಲ್ಲಿ ಏನೇನು ಕಾರ್ಯಚಟುವಟಿಕೆ ಮಾಡ್ತಾರಲ್ಲ, ಮಹಿಳೆಯರೆಲ್ಲ ಮಾಡ್ತಾರಲ್ಲ, ಅದನ್ನೆಲ್ಲ ತೋರಿಸ್ಕೊಂಡ್ ಕರ್ಕೊಂಡ್ ಬರ್ತಾರೆ ನಮಗೆ ತೋರಿಸ್ಕೊಂಡ್. ಅದನ್ನೆಲ್ಲ ನೋಡಿದಾಗ ನಾವು ಅಷ್ಟು ಮಾಡ್ಬೇಕು ಅನಿಸ್ತಿತ್ತು, ಅದೆಲ್ಲ ನೋಡಿದಾಗ ನಮಗೂ ಮಾಡ್ಬೇಕು, ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಅನಿಸ್ತಿತ್ತೆ ನಮಗೆ. ಈ ನೀವು ಎಲ್ಲ ತರಬೇತಿಗೆಲ್ಲ ಹೋಗಿದ್ರಲ್ಲ, ಟ್ರೈನಿಂಗ್ ಎಲ್ಲ ಹೋಗಿದ್ರಲ್ಲ, ಇಲ್ಲಿ ಯಾವ ಮಹಿಳಾ ಸಂಘಗಳು ಚೆನ್ನಾಗಿ ನಡೀತದೆ ನಿಮ್ಗೆ ಆ ತರ ಮಾಡ್ಬೇಕಂತ ಯಾವ ಮಹಿಳಾ ಸಂಘಗಳು ಅನಿಸ್ತು ನಿಮ್ಗೆ, ಯಾವ ಊರಿಗೆ ಹೋಗಿದ್ರಿ? ಇಲ್ಲಿ ಒಳಕೆರೆ ಹತ್ರ ಅಲ್ಲೊಂದು ದುಮ್ಮಿ ಅಂತ ಐತೆ, ಅಲ್ಲಿ ರೊಟ್ಟಿ ಇದು ಮನೆ ಇದೆ, ಅಲ್ಲಿ ಚೆನ್ನಾಗಿ ನಡೀತಿದೆ ಸರ್, ಅಲ್ಲೆಲ್ಲ ಚೆನ್ನಾಗಿ ಮಾಹಿತಿ ಕೊಟ್ರು. ಅದನ್ನ ನೋಡಿ ಅನಿಸ್ತು, ಈಗ 2 ವರ್ಷದಿಂದ ನೇರ್ಲಿಕೆರೆ ಅಂತಿತ್ತು ಅಮೃತಾಪುರ ಹತ್ರ, ಅಲ್ಲಿ ನೋಡಿ ಬಂದಿದ್ದೆ, ಅಲ್ಲೂ ಚೆನ್ನಾಗಿ ಮಾಹಿತಿ ಕೊಟ್ರು, ಅವೆಲ್ಲ ನೋಡಿ ಮಾಡ್ಬೇಕು ಅಂತ ಅನಿಸ್ತು. ಆಮೇಲೆ ನಮ್ದು ಬಾರ್ಡರ್ ಅಲ್ವಾ, ಹಾಗಾಗಿ ರೊಟ್ಟಿದು ಮಾಡಿರೆ ಚೆನ್ನಾಗಿರುತ್ತೆ, ಊಟಕ್ಕೆಲ್ಲ ಹೋಗುತ್ತಲ್ಲ. ಮತ್ತೆ ಇದು ದುರ್ಗ ಬಾರ್ಡರ್ ನಮ್ದು, ತರೀಕೆರೆ ಕಡೆ ರೊಟ್ಟಿದ ಅಷ್ಟಿಲ್ಲ, ನಾವು ಎಲ್ಲ ತರೀಕೆರೆ ಸೈಡ್ ಜಾಸ್ತಿ ಕಳಿಸ್ತೀವಿ ರೊಟ್ಟಿನ. ಈಗ ಸಾಕಷ್ಟು ಉಪಕಸಬುಗಳ ಬೇರೆ ಬೇರೆ ಉದ್ಬತ್ತಿ ಮಾಡ್ತಾರೆ, ಮತ್ತೆ ಟೈಲರಿಂಗ್ ಮಾಡ್ತಾರೆ, ಬೇರೆ ಬೇರೆ ಇದ್ದಾಗ ನೀವು ರೊಟ್ಟಿ ಮಿಷಿನ್ ಹಾಕಿ ರೊಟ್ಟಿನೇ ತಯಾರು ಮಾಡ್ಬೇಕಂತ ಯಾಕೆ ಆಸಕ್ತಿ? ನಮ್ಮ ಸಂಘದಲ್ಲಿ ಸರ್ 4-5 ಜನ ಮಹಿಳೆಯರು ಏನು ಕೆಲ್ಸಕ್ಕೆ ಹೋಗ್ದಂತಾರೆ ಇದಾರೆ. ಇವು ಮನೆ ಕುತ್ಕೊಂಡ್ ಆರಾಮ ಮಾಡ್ಬೋದು ಅಂದ್ರೆ, ಎನಿ ಟೈಮ್ ಮಾಡ್ಬೇಕು ಅಂತ ಏನೇ ಇರಲ್ಲ, ಆರ್ಡ್ ಇದ್ದಾಗ ಅಷ್ಟೇ ಮಾಡ್ಬೋದು. ನಾವು 10 ಗಂಟೆಗೆ ಹೋದ್ರೆ 5 ಗಂಟೆ ತನಕ ಏನು ಮಹಿಳೆಯರಿಗೆ ಕೆಲಸ ಇರಲ್ಲ, ಬೆಳಿಗ್ಗೆ ಎಲ್ಲ ಮುಗಿಸ್ಕೊಂಡ್ ಮನೆ ತರ 5 ಗಂಟೆ ತನಕ ಮಾಡ್ಬೋದು, ಇದು ಆರಾಮಾಗಿ ಮಾಡ್ಬೋದು ಕೆಲಸ ಅಂದ್ರೆ, ಆರ್ಡರ್ ಸಿಕ್ಕಿದ್ರೆ ನಮಗೆ ಚೆನ್ನಾಗಿರುತ್ತೆ, ಹಾಗಾಗಿ ಇದನ್ನ ನಾವು ಆಯ್ಕೆ ಮಾಡ್ಕೊಂಡ್ವಿ. ಚಟ್ನಿ ಪುಡಿ ಎಲ್ಲ ನಾವು ಮನೆಗೆ ಬೆಳಿತೀವಲ್ಲ, ಶೇಂಗಾ ಬೆಳಿತೀವಿ, ಕೊಪ್ಪರಿ ಇರುತ್ತೆ, ಎಲ್ಲದು ಇರುತ್ತಾ, ಹಾಗಾಗಿ ಇದನ್ನೇ ಮಾಡಿದ್ರೆ ಚೆನ್ನಂತ ಮಾಡ್ಕೊಂಡ್ವಿ ಎಲ್ಲ ಮಾತಾಡ್ಕೊಂಡು. ರೊಟ್ಟಿ ಮಿಷಿನ್ ಎಷ್ಟು ಕೊಡ್ತಾ ಬಂದ್ರೆ? 3 ಲಕ್ಷ ಸರ್. 3 ಲಕ್ಷ ಅಲ್ಲೇ ತಾಮಂದ್ ಎಷ್ಟು ವರ್ಷ ಆಯ್ತು? 6 ತಿಂಗಳಾಯ್ತು. 6 ತಿಂಗಳಾಯ್ತು. ಒಂದು 3 ತಿಂಗಳು ಫಸ್ಟ್ ಬರೇ ಬಡ್ಡಿ ಕಟ್ ಮಾಡ್ಕೊಂಡ್ರು, PMFME ಅಂತ ಫಸ್ಟ್ 40,000 ತಗೊಂಡಿದ್ವಿ, ಅದನ್ನ ತೀರಿಸ್ತೀವಿ. ಆಮೇಲೆ PMFME ಯೋಜನೆ ಅಡಿನೇ ಮತ್ತೆ 3 ಲಕ್ಷ ತಗ್ ಕೊಟ್ಟು ಲೋನ್ ಹಾಕಿಸ್ಕೊಂಡು ಮಿಷಿನ್ ತಗೊಂಡ್ ಕೆನರಾ ಬ್ಯಾಂಕ್ ಅಲ್ಲಿ. ಅವರೆಲ್ಲ ಸರ್ಗಳೆಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು, ಲೋನ್ ಮಾಡಿಸ್ಕೊಟ್ರು. ಪ್ರತಿ ದಿವಸ ಎಷ್ಟು ರೊಟ್ಟಿ ಉತ್ಪಾದನೆ ಮಾಡ್ತಾರೆ ಸರ್? 2,000 ತೆಗಿತೀವಿ. ಒಂದು ಆರ್ಡರ್ ಕೊಟ್ರೆ 10,000-5,000 ಮದುವೆ ಫಂಕ್ಷನ್ನರು ಎಲ್ಲ ಫಂಕ್ಷನ್ನರು ಎಷ್ಟಿಷ್ಟು ಅಂತ ಹೇಳಿದ್ರೆ ಅಷ್ಟು ಮಾಡ್ಕೊಡ್ತೀವಿ ನಾವು. ಡೈಲಿ ನಾವು 2,000 ತೆಗಿತೀವಿ. ನೀವು ಜಾಸ್ತಿ ಜೋಳದ ರೊಟ್ಟಿನ ಸಜ್ಜೆ ರೊಟ್ಟಿ ಯಾವ ತರ ಮಾಡ್ತೀರಾ? ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಮಾಡ್ತೀವಿ ಯಾವಾಗ್ಲೂ. ಆರ್ಡರ್ ಕೊಟ್ರೆ ಮಾಡ್ಕೊಡ್ತೀವಿ, ಅಂಗಡಿಯವ್ರು ಆರ್ಡರ್ ಕೊಡ್ತಾರೆ, ಹೊಸದುರ್ಗ ಸೈಡ್ ಅವರೆಲ್ಲ ಅವ್ರಿಗೆ ಮಾಡ್ಕೊಡ್ತೀವಿ. ಜೋಳದ್ನೆಲ್ಲ ಎಲ್ಲಿಂದ ಕೊಂಡ್ಕೊಂಡ್ಬರ್ತೀರಾ ಸರ್? ನಾವು ಹೊಳಲ್ಕೆರೆ ಇದು ದಾವಣಗೆರೆಯಿಂದ ತಗೊಂಡು ಹೋಗ್ತೀವಿ. ಏನ್ ರೇಟ್ ಬೀಳುತ್ತೆ ಒಂದು ಕ್ವಿಂಟಲ್? 1 ಕ್ವಿಂಟಲ್ 4,000 ಬೀಳುತ್ತೆ. 4,000 ಬೀಳುತ್ತೆ. 5,000 ಸಜ್ಜೆ ಇದೆ, 4,000 ಜೋಳ ಕೊಡ್ತಾರೆ. ಅಂದ್ರೆ 1 ಕೆಜಿ ಅಥವಾ 1 ಕ್ವಿಂಟಲ್ ಇಂದ ಖರ್ಚೆಲ್ಲ ತೆಗೆದು ಎಷ್ಟು ಉಳಿತಾಯ ಆಗುತ್ತೆ ನೀವೆಲ್ಲ ಈ ರೊಟ್ಟಿ ಮಾಡಿ ಮಾರಾಟ ಮಾಡಿದ್ರೆ? ಉಳಿತೈತೆ ಸರ್, ನಾವು 5 ರೂಪಾಯಿ ಕೊಡ್ತೀವಿ. ಜಾಸ್ತಿ 1,000, 2,000, 5,000 ಗಟ್ಟಲೆ ತಗೊಂಡ್ರೆ 4 ರೂಪಾಯಿ ಹಾಕಿ ಕೊಡ್ತೀವಿ. ಖರ್ಚೆಲ್ಲ ಕಳೆದ್ರೆ 1 ರೂಪಾಯಿ ಉಳಿಯುತ್ತೆ ಸರ್. ಉಳಿಯುತ್ತೆ. ಅಂದ್ರೆ ನೀವು ಇಲ್ಲೇ ಅಲ್ಲೇ ಆರ್ಡರ್ ಬಂದರೆ ಮಾತ್ರ ಕೊಡ್ತಾರೆ, ಕೆಲವರೆಲ್ಲ ಅಂಗಡಿಗಳಿಗೆಲ್ಲ ಕೊಡ್ತಾರೆ ಟೌನ್ಗಳಿಗೆ, ಆ ತರನು ಮಾಡ್ತಾರೆ? ಹಾ ಸರ್, ರಾಮಗಿರಿ ಒಳಲ್ಕೆರೆಗೆ 1-3 ಅಂಗಡಿ ಮಾಡ್ಕೊಂಡಿದ್ದಾರೆ, ನಮ್ಮ ಮನೆಯವ್ರು ಬಂದು ಕೊಟ್ಟು ಬರ್ತಾರೆ. ಶಿವನೆ ಅಂತರ್ಗಟ್ಟೆ ರಾಮಗಿರಿ ಅಲ್ಲ ಆ ಸೈಡ್ ಕೊಡ್ತೀವಿ, ಅಜ್ಜಂಪುರ ಆ ಸೈಡ್ ಕೊಡ್ತೀವಿ. ಮತ್ತೆ ಅದ್ರ ಜೊತೆ ಚಟ್ನಿ ಪುಡಿನೂ ಮಾಡ್ತಾರೆ ಸರ್? ಚಟ್ನಿ ಪುಡಿ ಮಾಡ್ತಾರೆ. ಶೇಂಗಾ ಪುಡಿ, ಕೊಪ್ಪರಿ ಪುಡಿ, ಗುರೆಳ್ಳು, ಅದನ್ನು ಅಂಗಡಿಗೆ ಕೊಡ್ತಾರೆ ಸರ್? ಅಂಗಡಿ ಕೊಡ್ತೀವಿ. ಮದುವೆ ಫಂಕ್ಷನ್ನರೆಲ್ಲ ಆರ್ಡರ್ ಕೊಟ್ಟು ಮಾಡ್ಸ್ಕೊಂಡು ಹೋಗ್ತಾರೆ ಸರ್? ಮದುವೆ ಫಂಕ್ಷನ್ ಬರ್ತಾರೆ, ಮದುವೆಯವರೆಲ್ಲ ತಗೊಂಡು ಹೋಗ್ತಾರೆ, ಫಂಕ್ಷನ್ ಮಾಡೋರೆಲ್ಲ ತಗೊಂಡೋಗ್ತಾರೆ. ಎಷ್ಟು ದಿವಸ ಮುಂಚೆ ನಿಮ್ಗೆ ತಿಳಿಸ್ಬೇಕಾಗತ್ತೆ ನಮ್ಗೆ ಇಂಥ ದಿವಸ ರೊಟ್ಟಿ ಬೇಕು 1,000 ಅಂತ? ಒಂದು 2,000 ಆದ್ರೆ ಒಂದೇ ದಿನಕ್ಕೆ ಮುಂಚೆ ತಿಳಿಸಿದ್ರೆ ಸಾಕು, 1,000-5,000 ಅಂದ್ರೆ 1-4 ದಿವಸ ಮುಂಚೆ ತಿಳಿಸಿದ್ರೆ, ಅದಕ್ಕೆ ಮೆಟೀರಿಯಲ್ ಎಲ್ಲ ಬೇಕಲ್ಲ, ಎಲ್ಲ ತಂದ್ಕೊಂಡು ಲೇಬರ್ಸ್ ಎಲ್ಲ ಹೇಳ್ಕೊಂಡು ಜೊತೆಯಾಗಿ ಮಾಡ್ತೀವಿ. ಮಹಿಳಾ ಸಂಘದಲ್ಲಿ 1 ಜನ ಸೇರ್ ಮಾಡ್ತಾರಾ? 5-6 ಜನ ಮಾತ್ರ ಮಾಡ್ತಾರೆ? 1-8 ಜನ ಸೇರ್ ಮಾಡ್ತೀವಿ ಸರ್, ಇನ್ನೊಂದಿಬ್ರು ಬರಲ್ಲ, ಇನ್ನೆ 8 ಜನ ಸೇರ್ ಮಾಡ್ತೀವಿ. ಇನ್ನು ಎಕ್ಸ್ಟ್ರಾ ಅವರೆಲ್ಲರೂ ಊರಿಗೆ ಹೋದ್ರು ಏನಾರ ಕೆಲಸ ಇತ್ತು ಅಂದ್ರೆ ಲೇಬರ್ ಕರ್ಕಂತೀವಿ. ಲೇಬರ್ ಕರ್ಕಂತಾರೆ. ಮತ್ತೆ ಮುಂಚೆನೆ ಸ್ಟಾಕ್ ಮಾಡಿ 1,000-2,000 ಏನ್ ಇಟ್ಟಿರಲ್ಲ? 500 ಇಟ್ಟಿರ್ತೀವಿ ಸರ್, ಎಮರ್ಜೆನ್ಸಿ 100-200 ಅವ್ರ ಆರ್ಡರ್ ಕೇಳ್ದಲೆ ಬಂದಿರ್ತಾರಲ್ಲ, 100-200 ಹಿಂಗ ಅರ್ಜೆಂಟ್ ಬೇಕು ಅಂದ್ರೆ 500 ಇಟ್ಟಿರ್ತೀವಿ, ಯಾವಾಗ್ಲೂ ಆಲ್ರೆಡಿ ಇಟ್ಟಿರ್ತೀವಿ. ಅಂದ್ರೆ ಡೈಲಿ ಮಾಡ್ಲೇ ಇರ್ತೀವಿ, ರಾತ್ರಿ ಟೈಮ್ ಅಂತೂ ಎನಿ ಟೈಮ್ ಮಾಡ್ತೀವಿ. ಊಟ ಮಾಡೋರು ತಗೊಂಡ್ ಹೋಗ್ತಾರೆ, ಬಿಸಿ ರೊಟ್ಟಿ ತಗೊಂಡು ಹೋಗ್ತಾರೆ. ಅಂದ್ರೆ ನೀವು ಈ ಮದುವೆ ಫಂಕ್ಷನ್ ಕೊಡೋದಲ್ಲದೆ ನಿಮ್ ಊರಲ್ಲಿ ಸಾಕಷ್ಟು ಜನ ತಗೊಂಡೋಗ್ತಾರೆ ಸರ್? ಪಕ್ಕದೂರಲ್ಲ ಬಂದು ತಗೊಂಡೋಗ್ತಾರೆ ಸರ್. ಈಗ ಅದಕ್ಕೇನು ಪ್ರತ್ಯೇಕವಾಗಿ ಒಂದ್ ಮನೆ ಮಾಡಿ ಅಲ್ಲಿ ಒಂದು ನೀವೆಲ್ಲ ಸೇರ್ಕೊಂಡು ಮಾಡೋದಾ, ನಿಮ್ ಮನೆಗಳಲ್ಲೇ ಮಾಡ್ತಾರೆ? ನಮ್ಮ ಮನೆನೆ ಸರ್, 1 ಪೋರ್ಷನ್ ಖಾಲಿ ಇತ್ತು ನಮ್ದು, ಅದರಲ್ಲಿ ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ. ಮಾಡ್ತಾರೆ ಸರ್. ಅಂದ್ರೆ ವರ್ಷದಲ್ಲಿ ಪೂರ್ತಿ ತಿಂಗಳು ಪೂರ್ತಿ ಆರ್ಡರ್ ಸಿಗ್ತಾ ಇರ್ತಾವ ನಿಮ್ಗೆ? ಸಿಗ್ತವೆ ಸರ್. ಈಗ ಆಷಾಢದಲ್ಲಿ ಈಗ ಫಂಕ್ಷನ್ಗಳಿರಲ್ಲ, ಆಷಾಢದಲ್ಲಿ ಇರ್ಲಿಲ್ಲ, ಈಗ ಶ್ರಾವಣ ಬಂತಲ್ಲ ಈಗ ಸ್ಟಾರ್ಟ್ ಆಗಿದೆ. ಆಮೇಲೆ ಈಗೆಲ್ಲ ಹೊಲದಲ್ಲೆಲ್ಲ ಕೆಲಸ ಜಾಸ್ತಿ ಅಲ್ಲ, ಲೇಬರ್ಸ್ ಗಳೆಲ್ಲ ತಗೊಂಡೋಗ್ತಾರೆ, ಅವರಿಗೆಲ್ಲ ಅನುಕೂಲ ಆಗ್ತಿತ್ತು ಸರ್ ಈ ತಗೊಂಡೋಗೋದ್ರಿಂದ, ಅವರೆಲ್ಲ ಮನೆಗೆ ಆಗ್ಲು ಕೆಲಸ ಮಾಡಿರ್ತಾರ, ಬಂದು ತಗೊಂಡೋಗ್ತಾರೆ ಸರ್. ಅಂದ್ರೆ ಇದ್ರಲ್ಲಿ ರೊಟ್ಟಿ ಅಂದ್ರೆ ಮೆದುವಾದ ಇದು ಖಡಕ್ ರೊಟ್ಟಿ ಈ ಟೈಪ್ ಎಲ್ಲ ಮಾಡ್ತಾರಲ್ಲ, ಆ ತರ ಯಾವ ತರ ಮಾಡ್ತಾರೆ ಸರ್? ಮೆದುವಂದ್ ಬೇಕು ಅಂದ್ರೆ ಆಡ್ಕೊಟ್ ಮಾಡಿಸ್ಕೋಬೇಕು, ಖಡಕ್ ಆದ್ರೆ ಎನಿ ಟೈಮ್ ಇರುತ್ತೆ. ನಾವು ನಾವು ದಿನ ಮಾಡ್ತೀವಿ ಅಂತ ಬಂದು ಮೆತ್ತನ್ ರೊಟ್ಟಿ ತಗೊಂಡೋಗ್ತಾರೆ, ಬಿಸಿ ರೊಟ್ಟಿನೇ ತಗೊಂಡೋಗ್ತಾರೆ ಬಂದು. ಈ ಚಪಾತಿನೂ ಮಾಡಲ್ಲ, ಓಡ್ಲಿ ಪಾಡ್ಲಿ ಕೂಡ ಮಾಡ್ತೀವಿ ಸರ್, ಚಪಾತಿನೂ ಮಾಡ್ತೀವಿ. ಅಂದ್ರೆ ಗೋಧಿದು ಹೌದು, ಆರ್ಡರ್ ಸಿಗುತ್ತಾ? ಸಿಗುತ್ತೆ ಸರ್, ಹೋಟ್ಲರು ಹೇಳ್ತಾರೆ ಇಷ್ಟು ಚಪಾತಿ ಬೇಕು ಅಂತ, ಅಷ್ಟು ಮಾಡ್ತೀವಿ. ಮಾಡ್ತಾರೆ, ನಮ್ಮ ಮನೆಯವರು ಕೊಟ್ಟು ಬರ್ತಾರೆ. ಒಂದ್ ದಿವಸಕ್ಕೆ 2,000-3,000 ಅಷ್ಟೇ ರೊಟ್ಟಿ ಮಾಡ್ಲಿಕ್ಕಾಗತ್ತಾ? ಜಾಸ್ತಿನೂ ಮಾಡಬಹುದು ಸರ್, ಆರ್ಡರ್ ಸಿಕ್ಕರೆ ಸಾಯಂಕಾಲ ರಾತ್ರಿಕೂ ಮಾಡ್ಬೋದು. ಆರ್ಡರ್ ಸಿಕ್ಕಿರೆ ಮಾಡಬಹುದು, ಹಗಲೆಲ್ಲ 2,000 ಅಲ್ಲ 5,000 ಮಾಡಬಹುದು ಫರ್ ಅವರ್. ಇದು ಒಂದ್ ಗಂಟೆಗೆ 1,000 ತೆಗೆದಿದೆ ಮಿಷಿನ್, ದೊಡ್ಡ ಮಿಷಿನ್, ಲೇಬರ್ಸ್ ಇಟ್ಕೊಂಡು ಮಾಡಬಹುದು ಸರ್, ಒಂದ್ 5,000 ಮಾಡಬಹುದು. ಆರ್ಡರ್ ಸಿಗ್ತಾ ಇರ್ತಾವ ನಿಮಗೆ? ಸಿಗ್ತೇವೆ ಸರ್, ಪರವಾಗಿಲ್ಲ. ಅಂದ್ರೆ ಈಗಿನ ಪಬ್ಲಿಸಿಟಿ ಆಗಿಲ್ವಲ್ಲ, ಇನ್ನು 6 ತಿಂಗಳಾಯ್ತಲ್ಲ, ನೆಕ್ಸ್ಟ್ ಈಗ ಶ್ರಾವಣ ಅಲ್ಲ ಸಿಗ್ತವೆ. ಈಗ ಪಬ್ಲಿಸಿಟಿ ಆಗ್ಬೇಕಂದ್ರೆ ಎಲ್ಲಾದ್ರೂ ಬೋರ್ಡ್ ಬರ್ಸೋದು ಅಥವಾ ಈ ತರ ನೀವು ಕಾರ್ಡ್ ಮಾಡಿಸಿ ಇದನ್ನೆಲ್ಲ ಕೊಡೋದು ಆ ತರ ಎಲ್ಲ ಮಾಡ್ತಾ ಇದ್ರೆ? ಕಾರ್ಡ್ ಮಾಡಿಸಿದೀವಿ, ಎಲ್ಲರ ಕಡೆ ಕೊಟ್ಟಿದೀವಿ, ಬ್ಯಾನರ್ ಗಳೆಲ್ಲ ಹಾಕಿದೀವಿ. ಮತ್ತೆ ಈ ಟೌನ್ ಅಲ್ಲಿ ಸುತ್ತಮುತ್ತ ಎಲ್ಲ ಇರುತ್ತಲ್ಲ, ಒಂದೊಂದು ಈ ತರ ಒಂದು ಬೋರ್ಡ್ ಬರ್ಸಿ ಹಾಕೋದು, ನಿಮ್ ಮನೆ ಮುಂದ್ಗಡೆ ಅಂಗಡಿ ಮುಂದ್ಗಡೆ ಒಂದು ಬೋರ್ಡ್ ಬರ್ಸಿ ಹಾಕೋದು ಈ ತರ ಮಾಡಿದ್ರೆ ಅನುಕೂಲ ಆಗುತ್ತೆ? ಮಾಡಿಸಿದೀವಿ ಸರ್, ಮಾಡಿಸಿದೀವಿ. ಕಾರ್ಡ್ ಎಲ್ಲ ಮಾಡಿಸಿದೀವಿ, ಬ್ಯಾನರ್ ಎಲ್ಲ ಮಾಡಿಸಾಕಿದೀವಿ, ಎಲ್ಲ ಕಡೆಗೂ ಪೋಸ್ಟ್ ಅಂಟಿಸಿದ್ದಾರೆ. ಮತ್ತೆ ಸ್ವಚ್ಛತೆ ಕಾಪಾಡಬೇಕಾಗತ್ತೆ ನೀವು ಮಾಡ್ಬೇಕಾದ್ರೆ, ಅಲ್ಲೆಲ್ಲ ಗುಣಮಟ್ಟ ಇರಬೇಕು ರೊಟ್ಟಿ. ಯಾವಾಗ ಈಗ ಒಂದು ವಾರ 2 ವಾರದ ಮುಂಚೆ ಮಾಡಿರೋ ಅಂತ ಕೊಟ್ಟು ಅವೆಲ್ಲ ಫಂಗಸ್ ಮುಗ್ ಬಂದ್ರ ಅಂತ ಕೊಟ್ರೆ ಮತ್ತೆ ನಿಮ್ಗೆ ಆರ್ಡರ್ ಸಿಗಲ್ಲ. ಸ್ವಚ್ಛತೆ ಎಲ್ಲ ಚೆನ್ನಾಗಿ ಕ್ಲೀನ್ ಇರಬೇಕಾಗತ್ತೆ ನೀವು ಮಾಡತ್ರಲ್ಲ, ಅಲ್ಲೆಲ್ಲ ಅದನ್ನೆಲ್ಲ ಯಾವ ರೀತಿ ಕಾಪಾಡ್ತೀರ? ಇಲ್ಲ ಸರ್, ನಮ್ ಮನೆಗೆ ಫ್ರೀಯಾಗಿ ಸರ್, ದೊಡ್ಡ ಮನೆ ಬಿಲ್ಡಿಂಗ್ ಇದೆ, ದೊಡ್ಡದಾಗಿದೆ, ನಮ್ದೇ ಸಣ್ಣ ಮನೆ ಅಲ್ಲ, ಚೆನ್ನಾಗಿದೆ ಸರ್, ಅಲ್ಲ ಪ್ಲೇಸ್ ಎಲ್ಲ ಚೆನ್ನಾಗಿದೆ. ಯಾವಾಗ ಬೇಕಾವಾಗ ನಾವು ಕರೆಕ್ಟ್ ಆಗಿ ಆರ್ಡರ್ ಕೊಟ್ಟಾಗ್ಲೇ ಮಾಡ್ಕೊಡ್ತೀವಿ, ನಾವು ಎಲ್ಲ ಸ್ಟಾಕ್ ಮಾಡಿ ಇಟ್ಟಿರಲ್ಲ ನಾವು. ಈಗ ನೀವು ರೈತರಾಗಿರೋದ್ರಿಂದ ಮನೆಯಲ್ಲೂ ಸಾಕಷ್ಟು ಕೆಲಸ ಇರುತ್ತೆ, ಜಮೀನಲ್ಲೂ ಕೆಲಸ ಇರುತ್ತೆ, ಇದು ನಿಮಗೆ ರೊಟ್ಟಿ ಎಲ್ಲ ಮಾಡ್ಲಿಕ್ಕೆ ಸಮಯ ಸಿಗುತ್ತಾ? ಸರ್, ನಾವು ಇಬ್ಬರೇ ಇರೋದು, ನಮ್ಮ ಮನೆಯವರು ನಾವು ಇಬ್ಬರೇ ಇರೋದು, ನಮ್ಮ ಮಕ್ಕಳೆಲ್ಲ ಓದಕ್ ಹೋಗಿದ್ದಾರೆ, ದುರ್ಗದಲ್ಲೇ ಸೇರಿಸಿದ್ದಾನೆ ಮಗನ, ಓದಕ್ ಹೋಗಿದ್ದಾರೆ. ನಾವಿಬ್ರೇ ಇರೋದು, ಬೆಳಿಗ್ಗೆ 5 ಗಂಟೆಗೆ ಎದ್ದು ಮಲ್ಲ ಮಲ್ಲ ಕೆಲಸ ಮಾಡ್ಕೊಂಡು ಹಸ್ಕೊಳ್ದು ಎಲ್ಲವ, ನಮ್ಮ ಮನೆ ಟ್ಯಾಕ್ಟರ್ ಹೊಡೆಯಕ್ ಹೋಗ್ತಾರೆ. ನಾವು 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೆಲಸ ಮಾಡ್ಕೊಂತಿದೀವಿ, ಮಾಡ್ಕೊಂತೀವಿ, ಏನ್ ತೊಂದರೆ ಆಗಲ್ಲ. ಮಹಿಳೆ ಸಂಘದಲ್ಲ ಮಹಿಳೆಯರು ಭಾಗವಹಿಸ್ತಾರೆ? ನಮ್ಮೂರಾಗ ಬೇರೆ ಕಡೆ ಎಲ್ಲ ಕೆಲ್ಸಕ್ಕೆ ಹೋಗಲ್ಲ ಸರ್, ನಮ್ಮೂರಲ್ಲಿ ಬರ್ತಾರೆ ಎಲ್ಲ ಜನ ಬರ್ತಾರೆ. ಮತ್ತೆ ಸಾಕಷ್ಟು ಈಗ ಮಹಿಳೆಯರು ಸೇರ್ಕೊಂಡ್ತೆಗೆಲ್ಲ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಬರ್ತಾವೆ, ನಿಮ್ಮಲ್ಲೆಲ್ಲ ಯಾವ ರೀತಿ ಹೊಂದಾಣಿಕೆ ಇದೆ? ಇಲ್ಲ ಸರ್, ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾರೆ ಸರ್ ಎಲ್ಲರೂ. ನಾನು ಹೇಳಿದ ಮಾತು ಎಲ್ಲರೂ ಕೇಳ್ತಾರೆ, ನಾ 15 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನ, ಯಾರು ಇಲ್ಲ ಅನ್ನಲ್ಲ, ಎಲ್ಲಿ ಅಷ್ಟೊತ್ತನೆ ಕರೆದ್ರು ಬರ್ತಾರೆ, ಇಂಥ ಆರ್ಡರ್ ಐತೆ ಬಂದ್ರೆ ಅಂತಂದ್ರೆ ಎಷ್ಟೊತ್ತನೆಗಾದ್ರು ರಾತ್ರಿ ಹೊತ್ತಾಗ್ಲಿ ಮಾಡೋಣ ಅಂತಂತಾರೆ ಸರ್, ಯಾರು ಹಂಗ ಇದ್ ಮಾಡಲ್ಲ, ಎಲ್ಲ ರೆಸ್ಪಾನ್ಸ್ ಮಾಡ್ತಾರೆ ಸರ್. ಆಮೇಲೆ ಈ ಚಟ್ನಿಪುಡಿ ಎಲ್ಲ ಮಾಡಕ್ಕೆಲ್ಲ ನಾವು ಆದಷ್ಟು ಎಲ್ಲ ಬೆಳಕಂತೀವಲ್ಲ, ಕಡಲೆ ಪುಡಿ ಎಲ್ಲ ಬೆಳಕಂತೀವ, ಹುಚ್ಚಳ್ಳೆಲ್ಲ ಬೆಳಕಂತೀವ, ಹಂಗಾಗಿ ನಾವು ಹೊರಗಡೆ ತಂದು ಅಂತವಿಂತವೆಲ್ಲ ತಂದು ನಾವು ಗುಣಮಟ್ಟ ಚೆನ್ನಾಗಿ ಕೊಡ್ತೀವಿ ಸರ್ ಚಟ್ನಿ ಪುಡಿಗಳು ಎಲ್ಲ. ಮೆಣಸೆ ಹಣ್ಣಿಂದು ನಮ್ಮ ಊರಲ್ಲೇ ಎಲ್ಲ ಬೆಳೀತಾರೆ ಮೆಣಸೆ ಹಣ್ಣು, ಅದು ಕೆಂಪು ಚಟ್ನಿ, ಅದ್ ಮೆಣಸೆ ಹಣ್ಣಿನ ಚಟ್ನಿನೂ ಮಾಡಿಸ್ತೀವಿ ಅದನ್ನ. ಚಟ್ನಿ ಪುಡಿ ಅದೆಲ್ಲ ಈಗ ಅಂಗಡಿಗಳಿಗೂ ಕೊಡ್ತೀರಾ? ರೊಟ್ಟಿ ಚಟ್ನಿ ಪುಡಿ ಎಲ್ಲ ತಗೊಂಡೋಗ್ತಾರೆ ಸರ್. 4 ರೂಪಾಯಿ ಒಂದು ರೊಟ್ಟಿ ಮಾರ್ತೀರ ಹೋಲ್ಸೇಲ್ ಕೊಟ್ರೆ, ಅಲ್ಲೇ ಊರಲ್ಲೇ ಕೊಟ್ರೆ 5 ರೂಪಾಯಿ ಕೊಡ್ತೀರಾ? ಸರ್ ಕೊಡ್ತೀವಿ 5 ರೂಪಾಯಿ. ನಿಮ್ಗೆ ಎಷ್ಟೊಂದು 3 ರೂಪಾಯಿ ಖರ್ಚು ಬರುತ್ತೆ? 3-4 ರೂಪಾಯಿ ಹೆಂಗೆ? 3 ರೂಪಾಯಿ ಖರ್ಚು ಬರುತ್ತೆ ಸರ್, 4 ರೂಪಾಯಿ ಕೊಟ್ರೆ 1 ರೂಪಾಯಿ ಉಳಿಯುತ್ತೆ. ಉಳಿಯುತ್ತೆ ಅಂದ್ರೆ ಜಾಸ್ತಿ 5 ರೂಪಾಯಿ ಕೊಟ್ಟಿಲ್ಲ ಸರ್, 4 ರೂಪಾಯಿ 4 ರೂಪಾಯಿ ಜಾಸ್ತಿ ಸರ್, 4 ರೂಪಾಯಿಗೆ ಕೊಡ್ತಾ ಇದೀವಿ. ಅದೇ ಮಾರುತಿ ಓಮ್ ಪ್ರಾಡಕ್ಟ್ ಅಂತ ಮನೆಯಲ್ಲೇ ತಯಾರಿಸ್ತೀವಲ್ಲ, ಮಾರುತಿ ಸಂಜೀವಿನಿ ಅಂತಲೇ ನೇಮು ಇಟ್ಟಿರೋದು ನಾವು, ಬ್ಯಾನರ್ ಎಲ್ಲ ಮಾಡಿಸಿರೋದು, ಕಾರ್ಡ್ ಮಾಡಿಸಿರೋದು. ಅಂದ್ರೆ ನಿಮ್ಮ ಅಂಗಡಿಗೆ ಹೆಸರು ಇಟ್ಟಿದ್ರ? ಮಾರುತಿ ಓಮ್ ಪ್ರಾಡಕ್ಟ್ ಅಂತ ಇಟ್ಟಿದೀವಿ, ಮನೆಯಲ್ಲೇ ತಯಾರಿಸ್ತೀವಲ್ಲ, ಮಾರುತಿ ಓಮ್ ಪ್ರಾಡಕ್ಟ್ ಅಂತ ಇಟ್ಟಿದೀರ. ಅಂದ್ರೆ ಹೊರಗಡೆಯಿಂದನೂ ಎಲ್ಲ ಆರ್ಡರ್ ಸಿಗ್ತಾವ ನಿಮಗೆ? ಸಿಗ್ತವೆ. ಫೋನ್ ಇಂದೇ ಪ್ರಾಬ್ಲಮ್ ಸರ್, ಟವರ್ ಪ್ರಾಬ್ಲಮ್ ನಮಗೆ. ಮೊನ್ನೆ ಈಗ ಒಂದ್ 2 ತಿಂಗಳಲ್ಲಿ ಟಿವಿ 18 ಬಂದು ಎಲ್ಲ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗಿದ್ರು ಸರ್, ಏನು ಅವರು ಮೂವ್ ಮಾಡ್ಲೇ ಇಲ್ಲ, ಅವರು ತಹಸೀಲ್ದಾರ್ ಏನು ಇದ್ ಮಾಡ್ತಾ ಇಲ್ಲ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಪ್ರಾಬ್ಲಮ್ ನಮಗೆ ಮೊಬೈಲ್ ಇಂದೇ ಪ್ರಾಬ್ಲಮ್ ಸರ್, ನಮ್ಗೆ ನೆಟ್ವರ್ಕ್ ಇಂದೇ ಪ್ರಾಬ್ಲಮ್. ಏನೇ ಮಾಡಕ್ ಹೋದ್ರು ಹೊರಗೆ ಹೋಗ್ಬೇಕು, ಮಾತಾಡ್ಬೇಕು, ಊರಿಂದ ಹೊರಗೆ ಹೋಗ್ಬೇಕು, ಅದೊಂದು ದೊಡ್ಡ ಪ್ರಾಬ್ಲಮ್ ಸರ್. ನಾವು ಏನೇ ಮುಂದುವರೆಕ್ ಹೋದ್ರು ಇದೇ ಪ್ರಾಬ್ಲಮ್. ಅದು ನೆಟ್ವರ್ಕ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿಲ್ವಾ? ಎಲ್ಲ ಲೆಟರ್ ಕೊಟ್ಟಿದೀವಿ ಸರ್, ಏನು ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. TV18 ಬಂದ್ ಎಲ್ಲಾ ಊರೆಲ್ಲ ಸರ್ಚ್ ಮಾಡ್ಕೊಂಡು ಪ್ರೋಗ್ರಾಮ್ ಮಾಡ್ಕೊಂಡು ಹೋಯಿದ್ರು, ಆದ್ರೂ ಏನು ಅವರು ಮೂವ್ ಮಾಡ್ಲಿಲ್ಲ ಸರ್. ಈ ಟವರ್ ಇಂದ ಪ್ರಾಬ್ಲಮ್ ನಮಗೆ ಬಿಸ್ನೆಸ್ ಗೆ, ಮಹಿಳೆಯರಿಗೆಲ್ಲ ತೊಂದ್ರೆನೆ ತೊಂದ್ರೆ ಆಗುತ್ತೆ ಸರ್. ಮತ್ತಿನ್ನು ಏನಾದ್ರು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ಇದೆಯಾ? ಇನ್ನು ಒಂದು ಎರಡು ಮಿಷಿನ್ ಹಾಕ್ಬಿಟ್ಟು ಆರ್ಡರ್ ಸಿಕ್ರೆ ನೆಕ್ಸ್ಟ್ ಉಪ್ಪಿನಕಾಯಿ ಎಲ್ಲ ಇದನ್ನ ದೊಡ್ಡ ಮಟ್ಟ ಬೆಳೆಸ್ಕೊಂಡಾಗ ಉಪ್ಪಿನಕಾಯಿಂದು ಇನ್ನೊಂದು 4 ಜನ ಹೆಣ್ಮಕ್ಳಿಗೆ ಕೆಲಸ ಕೊಡ್ಬೇಕು, ಚೆನ್ನಾಗಿ ಅವ್ರನ್ನ ಉದ್ದಾರ. ಈಗ ನಮ್ಮೂರ ಬಹಳ ಜನ ಇದ್ದಾರೆ ಕೆಲಸ ಮಾಡಿದ್ರು, ಬೇರೆ ಊರಿಗೆ ಹೋಗಲ್ಲ ಸರ್. ಅವ್ರಿಗೆಲ್ಲ ಅನುಕೂಲ ಆಗ್ತಿತ್ತೆ ಸರ್, ನಾವೆಲ್ಲ ಒಂದು ಮಾಡ್ಕೊಂಡು ಹೋದ್ರೆ ಅನುಕೂಲ ಆಗುತ್ತೆ ಸರ್. ಅನುಕೂಲ ಆಗುತ್ತೆ. ಬಸ್ಸಿಂದು ಒಂದು ಸಮಸ್ಯೆ, ಗೌರ್ಮೆಂಟ್ ಬಸ್ ಬಿಡ್ತಾ ಇಲ್ಲ ಸರ್ ನಮಗೆ, ಅದೊಂದು ಪ್ರಾಬ್ಲಮ್. ಮತ್ತೆ ಈ ರೊಟ್ಟಿವನ್ನೆಲ್ಲ ಮಾಡ್ತಿರಲ್ಲ, ಈಗ ಕೆಲವು ಸಾರಿ ಕೃಷಿ ಮೇಳಗಳು ಬೇರೆ ಬೇರೆ ಈ ಫಂಕ್ಷನ್ ಅಂತದ್ದೆಲ್ಲ ಸಾಕಷ್ಟು ಸ್ಟಾಲ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಅಂತದ್ರಲ್ಲಿ ಭಾಗವಹಿಸ್ತಾ ಇರ್ತೀವಿ ಸರ್. ನಾವು ತರಬೇತಿ ಕೃಷಿ ಮೇಳಗಳಿಗೆಲ್ಲ ಮಾಡ್ತಾರಲ್ಲ ಸರ್, ಆಮೇಲೆ ಮಾಸಿಕ ಸಂತೆಗಳು ಮಾಡ್ತಾರಲ್ಲ ರಾಮಗಿರಿ, ಚಿಜಜೂರು, ಒಳಕೆರೆ ಎಲ್ಲ ಅಲ್ಲಿಗೆಲ್ಲ ತಗೊಂಡೋಗ್ತೀವಿ ಸರ್. ನಮ್ಮ ಪ್ರಾಡಕ್ಟ್ ಎಲ್ಲ ತಗೊಂಡೋಗಿ ಮಾಸಿಕ ಸಂತೆ ಪ್ರದರ್ಶನ ಮಾಡ್ತೀವಿ, ತಗೊಂಡೋಗ್ತಾರೆ. ಅಲ್ಲಿ ಅವರು ಕಾರ್ಡ್ಗಳ ತಗೊಂಡೋಗಿ ಆರ್ಡರ್ ಕೊಡ್ತಾರೆ ಸರ್ ನಮಗೆ, ಕೊಡ್ತಾರೆ. ಪ್ರತಿ ತಿಂಗಳು ಮಾಸಿಕ ಸಂತೆ ಮಾಡ್ತಾರೆ ಸರ್, ಅದಕ್ಕೂ ತಗೊಂಡೋಗ್ತೀವಿ. ನೆಕ್ಸ್ಟ್ ಬೇರೆ ಜನ ಇರ್ತಾರಲ್ಲ ಅವರಿಗೆಲ್ಲ ವಹಿಸಿ ಮಾಡ್ರಿ ಅಂತ ಹೇಳಿ ನಾವು ಹೋಗ್ತೀವಿ. ನಾವು ಸದಸ್ಯರು ಒಂದ್ ಇಬ್ರು ಮೂವರು ಹೋಗ್ತೀವಿ. ಒಟ್ಟಾರೆಗೆ ಅಂದ್ರೆ ಮಹಿಳೆಯರು ಬರೀ ಮನೆಯಲ್ಲೇ ಸೀಮಿತ ಆಗದಂಗೆ ಈ ತರ ಬೇರೆ ಬೇರೆ ಚಟುವಟಿಕೆಗಳು ತೊಡಸ್ಕೊಂಡಾಗ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಜೀವನಕ್ಕೆ. ಅವರು ಸಂಸಾರ ಅವರು ನಡೆಸ್ತಾರೆ ಸರ್, ನಮ್ದೊಂದೇ ಅಂತ ಅಲ್ಲ. ಈಗ ಅವ್ರು ನಮ್ಮಿಂದ 4 ಜನನು ಅವ್ರ ಸಂಸಾರನು ಬೆಳೆಯುತ್ತೆ, ಅವರಿಗೂ ಒಳ್ಳೇದಾಗುತ್ತೆ ಅಂತ ಮಾಡ್ಬೇಕು ಅಂತ ನಮಗೆ ಅನಿಸ್ತು. ನಿಮ್ಮ ಸಂಘದಲ್ಲಿ ಮಹಿಳೆಯರೆಲ್ಲ ಚೆನ್ನಾಗಿ ಸಹಕಾರ ಕೊಡ್ತಾರೆ. ಮತ್ತೆ ಮುಂದಿನ ಏನ್ ಮಾಡ್ಬೇಕನ್ನೋ ಉದ್ದೇಶ ಐತಮ್ಮ? ಇದನ್ನ ದೊಡ್ಡ ಮಟ್ಟ ಬೆಳೆಸ್ಕೊಂಡು ಹೋಗು ಸರ್. ಹೊರಗಡೆ ಎಲ್ಲ ನಾವು ಈಗ ದುರ್ಗದಂಕಲ್ಲಿ ಕೊಟ್ಟಿದೀವಿ ರೊಟ್ಟಿ, ನೆಕ್ಸ್ಟ್ ಇನ್ನು ಹೊರಗಡೆ ಎಲ್ಲ ಜಾಸ್ತಿ ತಗೊಂಡು ಹೋಗ್ಬೇಕು, ಆರ್ಡರ್ ಕೊಡ್ಲಿ, ದೊಡ್ಡ ಮಟ್ಟ ಬೆಳೆಸ್ಬೇಕು ಅಂತ ಐತೆ ಸರ್. ಉಪ್ಪಿನಕಾಯಿ ಚಟ್ನಿ ಪುಡಿ ಎಲ್ಲಾದ್ರೂ ಮಾಡ್ಬೇಕು ಅಂತ ಇದೆ ಸರ್. ಮತ್ತೆ ಇನ್ನು ಏನಾದ್ರೂ ಉಪಕಸಬಗಳು ಅಳವಡಿಸಬೇಕಂತ ಐತೆ? ಬರೀ ಇದೇ ಚಟ್ನಿ ಪುಡಿ ರೊಟ್ಟಿ ಇಷ್ಟೇ ಸಾಕಂತೀರಾ? ಇದನ್ನ ದೊಡ್ಡ ಮಟ್ಟ ಬೆಳೆಸ್ಕೊಂಡ್ ಹೋಗ್ಬೇಕು. ನೆಕ್ಸ್ಟ್ ನನಗೆ ಒಂದು ಪ್ಲೇಟ್ ಮಿಷಿನ್ ಹಾಕ್ಬೇಕು ಅಂತ ಇದೆ ನನಗೆ. ಇದೊಂದ್ ಸ್ವಲ್ಪ ಟೈಮ್ ಆದ್ಮೇಲೆ ಎಲ್ಲ ಬೆಳೆಸಿದ್ಮೇಲೆ ಇನ್ನೊಂದ್ 4 ಜನಕ್ಕೆ ಹೆಲ್ಪ್ ಆಗುತ್ತೆ, ಅದನ್ನು ಮಾಡಿರೆ ಅಂತ. ನಮ್ಗೆ ಬೇಕಾದಷ್ಟು ಜಾಗ ಇದೆ ಸರ್, ನಮ್ಮ ಮನೆಯಲ್ಲಿ ಬೇಕಾದಷ್ಟು ಜಾಗ ಇದೆ, ಎಲ್ಲ ಅನುಕೂಲ ಇದೆ ನನಗೆ. ಇನ್ನೊಂದ್ 4 ಜನಕ್ಕೆ ಅನುಕೂಲ ಆಗುತ್ತೆ. ಆ ಪ್ಲೇಟ್ ಮಿಷಿನ್ ಒಂದು ಮಾಡ್ಬೇಕು ಅಂತ ಇದೆ ನನಗೆ. ಅಡಿಕೆ ತಟ್ಟೆ, ಅಡಿಕೆ ತಟ್ಟೆದು ಒಂದು ಪ್ಲಾಸ್ಟಿಕ್ ಪ್ಲೇಟ್ ಅಡಿಕೆದು ಬೇಕಾದಷ್ಟು ಸಿಗುತ್ತೆ ಸರ್ ನಮ್ಗೆ. ಸಿಗುತ್ತೆ ಸರ್, ಅದೊಂದ್ ಮಾಡ್ಬೇಕು ಅಂತ ಇದೆ. ಮತ್ತೆ ಎಲ್ಲಾದ್ರೂ ಈಗ ಇನ್ನು ಬೇರೆ ಬೇರೆ ತರಬೇತಿಗಳು ಪಡ್ಕೊಂಡಿದ್ರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆ ತರ ಎಲ್ಲ ಹೋಗಿದ್ದೀವಿ ಸರ್? ಹೋಗಿದ್ದೀವಿ, ಎಲ್ಲ ಪಡ್ಕೊಂಡಿದ್ದೀವಿ ಸರ್, ಎಲ್ಲ ಕಡೆ ತರಬೇತಿಗೆ ಹೋಗಿದ್ದೀನಿ ನಾನು. ಮತ್ತೆ ಪ್ರವಾಸಗಳು ಕರ್ಕೊಂಡು ಹೋಗ್ತಾರೆ ನಿಮ್ಮ ಮಹಿಳಾ ಸಂಘದಲ್ಲ, ಪ್ರವಾಸಗಳಲ್ಲಿ ಹೋಗೋದ್ರಿಂದ ಸಾಕಷ್ಟು ಅನುಕೂಲ ಆಗಿದೆ ಸರ್. ಬೇರೆ ಬೇರೆ ಮಹಿಳಾ ಸಂಘದಲ್ಲಿ ಏನೇನು ಕೆಲಸಗಳು ಮಾಡ್ತಾರೆ ಅದನ್ನ ನಾವೇ ಅಳವಡಿಸಬೇಕು. ಹೌದು ಸರ್, ಒಂದು ಇಲ್ಲಿ ಒಳಕೆರೆ ದುರ್ಗ ಡಿಸ್ಟಿಕ್ ಕಡೆ ಕರ್ಕೊಂಡ್ ಬಂದಿದ್ದೆ ಸರ್. ಒಂದು ಅಡಿಕೆ ತೋಟದಲ್ಲಿ ಹೂವು ಎಲ್ಲ ಬೆಳೆದಿದ್ರು, ಶಾವಂತಿಗೆ ಹೂವು, ಕನಕಾಂಬರ ಹೂವು, ಮಲ್ಲಿಗೆ ಹೂವು, ಒಂದು ತೋಟದಲ್ಲಿ ಅಡಿಕೆ ತೋಟದಲ್ಲಿ ತೆಂಗಿನ ತೋಟ ಒಳಗೆಲ್ಲ ಬೆಳೆಗಳು ಅವೆಲ್ಲ ತೋರಿಸ್ಕೊಂಡು ಹೋಯ್ತು ಸರ್. ಅವೆಲ್ಲ ಮಾಡ್ಬೇಕು ಅಂತ ಅನ್ಸ್ತು, ಆದ್ರೆ ಒಬ್ಳೇ ಅಲ್ಲ, ಒಂದು ಮಾಡಿ ಆಮೇಲೆ ನೆಕ್ಸ್ಟ್ ಮೇಲೆ ಬೇರೆ ಯಾವ್ದಾದ್ರು ಮಾಡಬಹುದು. ನಿಮ್ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ಸಿದೆ ನನಗೆ. ಮೆಣಸು ಅಡಿಕೆದ್ರೊಳಗೆ ಮೆಣಸು ಎಲ್ಲ ಹಾಕಿದ್ದಾರೆ, ಸಾಂಬಾರ್ ಬೆಳೆಗಳು ಎಲ್ಲ ಬೆಳೀತಾರೆ, ಅವೆಲ್ಲ ಮಾಡಬಹುದು ಅನ್ಸ್ತಿ ಸರ್. ಅಂದ್ರೆ ಈಗ ನೀವು ಬರೀ ಅಡಿಕೆ ತೆಂಗ್ ಮಾತ್ರ ನಾಟಿ ಮಾಡಿದ್ರ, ಅದ್ರೊಳಗಡೆ ಈ ತರ ವಿಳ್ಯದೆಲೆ, ಕಾಳುಮೆಣಸು, ಏಲಕ್ಕಿ, ಜಾಕಾಯಿ ಈ ತರ ಬರ ಒಂದ್ಸರಿ ನಾಟಿ ಮಾಡ್ಬಿಟ್ರೆ ಅವೇನ್ ಮತ್ತೆ ಒಂದ್ 3-4 ವರ್ಷಕ್ಕೆ ಬರ್ತಾ ಇರ್ತದೆ. ಮನೇಲೆಲ್ಲ ಎಷ್ಟು ಜನ ಇದ್ರಮ್ಮ ನಿಮ್ಗೆಲ್ಲ? ಯಾವ ರೀತಿ ಸಹಕಾರ ಸಿಗುತ್ತೆ? ನಮ್ಮ ಮನೆಯವರು ನಾವು ಇಬ್ರೇ ಸರ್ ಇರೋದು. ನಾವು ನಮ್ಮ ಅತ್ತೆ ಮಾವರ ಹತ್ರ ಬೇರೆ ಆಗಿ 10 ಆತು, ಮಗಳು, ಮಗ, ನಾನು, ನಮ್ಮ ಯಜಮಾನ್ರಿ ಇಬ್ಬರೇ, 4 ಜನ ಇದೀವಿ. ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ? ಓದ್ತಿದ್ದಾರೆ ಸರ್. ಮತ್ತೆ ಈಗ ಸಾಕಷ್ಟು ಜನ ಮಹಿಳೆಯರು ಕೃಷಿ ಚಟುವಟಿಕೆಗಳಲ್ಲಿ ಈ ತರ ಸ್ವಸಹಾಯ ಸಂಘಗಳೆಲ್ಲ ಭಾಗವಹಿಸಲ್ಲ, ಅಂತ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಹೋಗ್ಬೇಕು ಸರ್ ಅವ್ರಿಗೆಲ್ಲ. ನಾವು ಎಷ್ಟು ನಮ್ಮೂರಲ್ಲೂ ಒಂದು ಸ್ವಲ್ಪ ಜನ ಇದಾರೆ ಸರ್, ಹೇಳಕ್ ಹೋದ್ರೆ ಇಲ್ಲ ನಾವು ಬರಲ್ಲ ನಾವು ಅದೆಲ್ಲ ಅದರಿಂದ ಏನ್ ನಮಗೆ ಏನಂತಾರೆ ಸರ್. ಇಲ್ಲ ಸರ್, ಅದು ತಪ್ಪು, ಬಹಳ ಶುದ್ಧ ತಪ್ಪು. ಇದು ಸೇರ್ಲೇಬೇಕು, ಸೇರಿದ್ರೆ ನಮಗೆ ಮಾತಾಡ, ನಾವು ಎಲ್ಲ ಮನೆಗಿದ್ದರೆ ನಾವು ಈ ಸಂಘಗಳು ಸೇರಿದ್ರಿಂದಲೇ ನಮಗೆ ಇದೆಲ್ಲ ಮಾಡ್ಬೇಕು ಅಂತ ನಮಗೆ ಅನ್ಸಿರೋದು. ನಾವು ಸ್ವಾವಲಂಬಿ ಆಗ್ಬೇಕು, ನಾವು ದುಡಿಮೆ ಮಾಡ್ಬೇಕು, ನಾವು ಇನ್ನೊಬ್ರ ಕೈ ಕೆಳಗಿರ್ಬಾರ್ದು ಅಂತ ನಾವು ಈ ಸಂಘಕ್ಕೆ ಸೇರಿದ್ರೆ ನಮಗೆ ಅರ್ಥ ಆಗೋದು ಸರ್. ಅದನ್ನ ಸೇರ್ಲೇಬೇಕು, ಅದು ಅವರು ಸೇರಿದ್ ಬಹಳ ತಪ್ಪು. ಅದು ಇಬ್ರು ಮೂವರಿಗೆ ನಾನು ಹೇಳಿದೀನಿ, ಅವ್ರ ಹಂಗಂತಾರೆ ಹಿಂಗಂತಾರೆ, ಅವ್ರು ಅಲ್ಲಿಗೆ ಹೋದ್ರೆ ಇವ್ರಿಗೆ ಹೋದ್ರೆ, ಅದೆಲ್ಲ ಮಾತಾಡ್ಲೇಬಾರ್ದು. ಸೇರಿದ್ರೆ ಬಹಳ ಅನುಕೂಲ ಸರ್. ಹೌದು, ಬರೀ ಗಂಡ್ ಮಕ್ಳು ಒಂದೇ ದುಡಿಯೋದು, ನಾವು ಮನೆ ಗಂಡ್ ಮಕ್ಳು ಅಟ್ ಲೀಸ್ಟ್ ಈ ತರ 10 ರೂಪಾಯಿ ಆಗ್ಲಿ ದುಡಿದ್ರೆ ಅದನ್ನು ಅನುಕೂಲ ಆಗುತ್ತಲ್ಲ ಸಂಸಾರ ಜೀವನಕ್ಕೆ. ನಾವು ಇಬ್ರು ದುಡಿಬೇಕು ಸರ್, ಇಬ್ರು ಸಮ ದುಡಿಬೇಕು. ಒಬ್ರದೇ ನೆಚ್ಕೊಂಡ್ರೆ ನಾವು ಜೀವನ ಮಾಡೋದು ಕಷ್ಟ, ಇಂಥ ಕಾಲದಲ್ಲಿ ಬಹಳ ಕಷ್ಟ. ಈಗೆಲ್ಲ ಪ್ರತಿಯೊಂದು ರೇಟ್ ಆಗಿರೋದ್ರಿಂದ ಸಾಕಷ್ಟು ಗಂಡ ಹೆಂಡತಿ ಇಬ್ರು ದುಡಿದ್ರೆ ಒಂದ್ ಜೀವನ, ಮಕ್ಳು ಎಜುಕೇಶನ್ ಲಕ್ಷ ಲಕ್ಷ ಗಟ್ಟಲೆ ಕಟ್ಟಬೇಕು, ಒಬ್ರು ದುಡಿಮೆ ಯಾವ್ದಕ್ಕೂ ಸಾಲಲ್ಲ. ಆದ್ರೂ ನಮ್ಮೂರಲ್ಲಂತೂ ಬಹಳ ಕಷ್ಟ ಸರ್, ಏನು ಬೆಳೆಯಕ್ಕೆ ಆಗಲ್ಲ. ಏನೇ ಒಂದು ಬೆಳೆ ಬೆಳೆಯುವ ನವಿಲಿನ ಕಾಟ ಅಂದಿ ಕಾಟ ನಮಗೆ ಜಾಸ್ತಿ, ಬಹಳ ತೊಂದ್ರೆ ಸರ್. ಈ ಬಿಸ್ನೆಸ್ ಮಾಡೋದ್ರಿಂದ ನಾಲ್ಕು ಜನಕ್ಕೆ ಅನುಕೂಲ ಆಗುತ್ತೆ, ಬೆಳಿಬಹುದು. ಇದೆಲ್ಲ ಬಾರಿ ಕಷ್ಟ ಸರ್, ನಾವು ಒಬ್ರದೇ ದುಡಿಮೆ ದುಡಿಯೋದು ನಂಬಿಕೆ ಅನ್ನೋದು ಬಾರಿ ಕಷ್ಟ. ಅಂದ್ರೆ ಏನೇ ಬೆಳೆ ಇಟ್ಟರು ನಿಮಗೆ ನವಿಲು ಹಂದಿಗಳ ಕಾಟ ಜಾಸ್ತಿ ಇರುತ್ತೆ ಸರ್? ಹೌದು. ಸುತ್ತ ಬೇಲಿ ಗಿಲಿ ಏನು ಮಾಡ್ಕೊಂಡಿಲ್ಲ? ಏನು ಮಾಡಿಲ್ಲ ಸರ್. ಏನ್ ಬೇಲಿ ಮಾಡಿರೋ ಹಂದಿಗೆ ಏನು ತಡೆ ಇಲ್ಲ, ಹಂದಿ ನುಗ್ಗೆ ನುಗ್ತೇವೆ ನಾವು. ಈಗ ಎರಡು ಎಕರೆ ಶೇಂಗಾ ಹಾಕಿದೀವಿ ಸರ್, ಹಂದಿ ಬಹಳ ಕಾಟ. ಮುಳ್ತಂತಿ ಬೇಲಿ ಆತರ ಎಲ್ಲ ಮಾಡ್ತಾರೆ? ಮುಳ್ತಂತಿ ನುಗ್ತೇವೆ ಸರ್, ಅವು ಮುಳ್ತಂತಿ ಅಡಿಗೆ ನುಗ್ತಾವೆ. ನವಿಲು ಆರು ಬರೋದಲ್ಲ? ನವಿಲು ಆರು ಬರ್ತವೆ. ಸಾರಿನ ಕಾಳು ಮೆಣಸಿನ್ಕಾಯಿ ಏನ್ ಹಾಕಿರು ನವಿಲಿನ ಕಾಟ ನಮಗೆ. ರಾಗಿ ಜೋಳ ಶೇಂಗಾ ಬಿಟ್ರಿ ನಾವಿನ್ನೇನ್ ಗದ್ದೆರಲ್ಲ, ಯಾವ್ದ್ರು ಮಲೆನಾಡಸಿಮ ಏನು ಇಲ್ಲ, ಅಷ್ಟೇ ನಮ್ದು ಜೀವನ. ರಾಗಿ ಜೋಳ ಶೇಂಗಾ, ಶೇಂಗಾನು ಬಿಟ್ಬಿಡ್ದಾರ ಈಗೆಲ್ಲ ಬೆಳೆಯೋದು. ರಾಗಿ ಒಂದೇ ಸರ್ ನಾವು ಬೆಳೆಯೋದು ಜಾಸ್ತಿ. ರಾಗಿಗೆ ಏನ್ ತೊಂದ್ರೆ ಮಾಡೋದಿಲ್ಲ? ರಾಗಿಗೆ ಏನ್ ತೊಂದ್ರೆ ಇಲ್ಲ ಸರ್, ಏನಕ್ಕೂ ಅವು ನವಿಲು ಒಂದಿ ಏನು ಕಟ ಮಾಡಲ್ಲ, ಕಟ ಮಾಡಲ್ಲ. ಒಟ್ಟಾರೆಯಾಗಿ ಇಷ್ಟು ವರ್ಷದ ಒಂದು ಈ ಕೃಷಿ ಬದುಕು, ಈ ಮಹಿಳಾ ಸಂಘದ ಕಾರ್ಯಚಟುವಳಿ ಸಂತೋಷ ನೆಮ್ಮದಿ ತಂದ್ಕೊಟ್ಟಿದ್ದೀವಿ. ಇದೆ ಸರ್, ಸಂತೋಷವಾಗಿದೆ. ಸಂತೋಷವಾಗಿದೀವಿ. ಯಾರು ಓದಿ ನಾವು ಡಾಕ್ಟರ್ ಇಂಜಿನಿಯರ್ ಆಗಿ ನಾವು ದುಡಿಮೆ ಮಾಡ್ಬೇಕು ಅವ್ರ ಕೈ ಕೆಳಗೆ, ಆ ತರ ಏನಿಲ್ಲ ಸರ್. ನಮ್ಮ ಮಗನ ಓದಿದಾನೆ, ಅವನು ಓದಿ ಎಲ್ಲಿ ತನಕ ಓದ್ತಾನೆ ಅಲ್ಲಿ ತನಕ ಓದ್ಲಿ. ನಾವು ಇದಕ್ಕೆ ಅವನ ಕೈಯಾಗ ಆಗ್ಲಿಲ್ಲ ಅಂದ್ರೆ ಓದಿ ಅವನ್ನ ಇದಕ್ಕೆ ಕೆಲ್ಸಕ್ಕೆ ಹೋಗಿದ್ರೆ ಹೋಗ್ಲಿ. ಇದು ನಮ್ದೇ ಬಿಸ್ನೆಸ್, ಬೇಕಾದಷ್ಟೈತಿ. ನಾವು ಅದನ್ನೇ ಮಾಡ್ಬೇಕು ಇದನ್ನೇ ಮಾಡ್ಬೇಕು ಅಂತ ಹೇಳ, ಡಾಕ್ಟರ್ ಇಂಜಿನಿಯರೇ ಆಗ್ಬೇಕು ಅಂತ ಏನಿಲ್ಲ. ಇದ್ರಲ್ಲೂ ಲಕ್ಷ ರೂಪಾಯಿ ಸಂಬಳ ನಾವು ತೆಗ್ದಂಗೆ ತೆಗಿಬಹುದು, ದುಡಿಬಹುದು. ಇದೇನು ಇನ್ನೊಬ್ರ ಕೈ ಕೆಳ ಕೆಲಸ ಮಾಡೋದೇನಲ್ಲ. ನಾವು ಸ್ವಾವಲಂಬಿ ನಾವು ಬದುಕಿ ನಮ್ಮಿಂದ ನಾವು ನಾಲ್ಕು ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಎಷ್ಟೆಷ್ಟು ಹಂಚಿ ಅಂತ ತಿಂಗಳಲ್ಲೆಲ್ಲ ಈ ರೊಟ್ಟಿ ಇದೆಲ್ಲ ಮಾಡಿದ್ರೆ ಎಷ್ಟು ಉಳಿತಾಯ ಆಗುತ್ತೋ ಮಹಿಳೆಯರಿಗೆಲ್ಲ? ಎಷ್ಟು ನಮ್ದು ಆರ್ಡರ್ ಬಂದಂಗೆ, ದುಡ್ಡು ಆದಂಗೆ ಅವ್ರೆಷ್ಟು ಆರ್ಡರ್ ಕೊಡ್ತಾರೆ, ನಾವೆಷ್ಟು ಮಾಡ್ತೀವಿ ಡಿಪೆಂಡ್ ಆಗುತ್ತೆ. ದುಡ್ಡಿನ ಲೆಕ್ಕ ಹಂಗ್ ಬರಲ್ಲ ಸರ್. ದುಡ್ಡಿನ ಆರ್ಡರ್ ಹೆಂಗ್ ಆರ್ಡರ್ ಸಿಕ್ಕ್ರೆ ಅವತ್ತಿನ ಕೂಲಿಗೆ ಏನು ಮೋಸ ಇಲ್ಲ. ನಾವು ಹೋಗಿ ಹೊರಗಡೆ ಜಮೀನಲ್ಲೆಲ್ಲ ಕಷ್ಟಪಟ್ಟು ಕಳೆ ತೆಗೆಯೋದು ಆತರ ಮಾಡಕ್ ಹೋದ್ರೆ ಒಂದ್ ದಿವಸಕ್ಕೆ ಒಂದ್ 200 ರೂಪಾಯಿ 250 ರೂಪಾಯಿ ಕೊಡ್ತಾರೆ. ಅದ್ರ ಬದಲು ನಾವಿಲ್ಲಿ ನೆರಳಲ್ಲಿ ಕುತ್ಕೊಂಡು ಮಹಿಳೆಯರೆಲ್ಲ ಸೇರಿಕೊಂಡು ಎನಿ ಟೈಮ್ ನಾವೀಗ ಆಫೀಸರ್ ಇವ್ರು ಎಲ್ಲ 10 ಗಂಟೆಗೆ ಹೋಗಿ 5 ಗಂಟೆಗೆ ಬರ್ಬೇಕು ಆತರ ಏನಿಲ್ಲ. ನಾವು ಫ್ರೀ ಅದಾಗ ನಾವು ಮಾಡ್ಕೊಂತೀವಿ, ಇಟ್ಕೊಂತೀವಿ. ಆರ್ಡರ್ ಕೊಟ್ಟಾಗ 2 ದಿವಸ ಮಾಡ್ತೀವಿ ಆತರ ನಮ್ದು. ಶೈಲೇಜ್ ಅವ್ರ, ಈ ಕಾರ್ಯಕ್ರಮ ಕೇಳಂತಾರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ಸಂಪರ್ಕ ಮಾಡ್ಬೇಕು ಅಂದ್ರೆ ಊರಿಗೆ ಬಂದು ಕದೆ ಕಾರ್ಡ್ ಎಲ್ಲ ಮಾಡಿಸಿದೀವಿ ನಾವು, ಫೋನ್ ನಂಬರು ಹೆಸರು ಎಲ್ಲ ಹಾಕ್ತಿವಿ. ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಮಾಡ್ಕೊಡ್ತೀವಿ. ಹತ್ರ ಆದ್ರೆ ಡೆಲಿವರಿ ಮಾಡ್ತೀವಿ, ದೂರ ಆದ್ರೆ ಅವರೇ ಬಂದು ತಗೊಂಡು ಹೋಗ್ಬೇಕಾಗುತ್ತೆ. ಫೋನ್ ನಂಬರ್ ಹೇಳ್ರಿ. 7 99 61 41 651. ರೈತ ಬಂದವರೇ, ಶೈಲೇಜ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ. 7 99 61 41 651. ಬಹಳ ಸಂತೋಷ ಶೈಲೇಜ್ ಅವರ, ಇದುವರೆಗೂ ನಿಮ್ಮ ಕೃಷಿ ಹಾಗೂ ಈ ಉಪಕಸಬಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ಕಣಿವೆಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಶೈಲೇಜಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರೀಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ಇದೀಗ ಹವಾಮಾನ ವರದಿ. ಕರ್ನಾಟಕದ ಕರಾವಳಿ ಮತ್ತು ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮಾನ್ಸೂನ್ ತೀವ್ರವಾಗಿತ್ತು. ಕರ್ನಾಟಕದ ಉತ್ತರ ಒಳನಾಡಿನಲ್ಲಿ ಸಕ್ರಿಯವಾಗಿತ್ತು. ರಾಜ್ಯದಾದ್ಯಂತ ಹೆಚ್ಚಿನ ಸ್ಥಳಗಳಲ್ಲಿ ಮಳೆಯಾಗಿದೆ. ಇಂದು ಮತ್ತು ನಾಳೆ ಬಳ್ಳಾರಿ, ಬೆಂಗಳೂರು ಗ್ರಾಮೀಣ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಹೆಚ್ಚಿನ ಸ್ಥಳಗಳಲ್ಲಿ ಬಿರುಗಾಳಿಯೊಂದಿಗೆ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ.

ಚಂದಿರಾಮ ಆನಂದನು ಮೂಡಿ ಬರ್ತಾನೆ ಚಂದಿರಾಮ ಅಂತಂತರ್ಸ್ ನೋಡೋಕೆ ಎಂಥ ಕುಂಗಲ್ ಕೆರೆ ಸಂತೆ ಹಾಗೀಲಿ ಕಲ್ಲು ಕಟ್ಟೆ ಆನಂದನು ಸಂತೆ ಹಾಗೀಲಿ ಕಲ್ಲು ಕಟ್ಟೆ ಮೂಡಲ್ ಕುಂಗಲ್ ಕೆರೆ ನೋಡೋ ಕುಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ ಆನಂದನು ಮೂಡಿ ಬರ್ತಾನೆ ಚಂದಿರಾಮ ಕುಂಡಲ್ ಕೆರೆ ಅಂದ ನೋಡಲು ಶಿವ ಬಂದ್ರು ಆನಂದನು ಅಂದ ನೋಡಲು ಶಿವ ಬಂದ್ರು ಬಾಳೆಯ ಹಣ್ಣಿನಂತೆ ಬಾಗಿ ಕುಂಡಲ್ ಕೆರೆ ಭಾವ ತಂದಾನೆ ಬಣ್ಣ ಸೀರೆ ಆನಂದನು ಭಾವ ತಂದಾನೆ ಬಣ್ಣ ಸೀರೆ ನಿಂಬೆಯ ಹಣ್ಣಿನಂತೆ ತುಂಬಿ ಕುಂಡಲ್ ಕೆರೆ ಅಂದ ನೋಡಲು ಶಿವ ಬಂದ್ರು ಆನಂದನು ಅಂದ ನೋಡಲು ಶಿವ ಬಂದ್ರು.